ಚಿತ್ರದುರ್ಗದ ಹೆಸರಾಂತ ಕಂಪ್ಯೂಟರ್ ಹಾಗೂ ಬಿಡಿ ಭಾಗಗಳ ಮಾರಾಟ ಮತ್ತು ದುರಸ್ತಿ ಸೇವೆಯಲ್ಲಿ ನೈಪುಣ್ಯತೆ ಹೊಂದಿರುವ ಶ್ರೀ ರಾಘವೇಂದ್ರ ಕಂಪ್ಯೂಟರ್ಸ್ ಚಿತ್ರದುರ್ಗದ ಜೆಸಿಆರ್ ಬಡಾವಣೆಯ ಮುಖ್ಯ ರಸ್ತೆಗೆ ಸ್ಥಳಾಂತರಗೊಂಡು ಶುಭಾರಂಭವಾಗುತ್ತಿದೆ. ಇದೇ ಜೂನ್ ತಿಂಗಳ 6ನೇ ತಾರೀಕಿನ ಶುಕ್ರವಾರ ಪ್ರಾರಂಭೋತ್ಸವಕ್ಕೆ ಪ್ರೀತಿಯ ಗ್ರಾಹಕರಿಗೆ ಆಮಂತ್ರಣ ನೀಡುತ್ತಿದ್ದೇವೆ. ಸರ್ವರು ಆಗಮಿಸಿ ಯಶಸ್ವಿಗೊಳಿಸಲು ಗ್ರಾಹಕರಲ್ಲಿ ವಿನಂತಿ. ವಿವಿಧ ಕಂಪನಿಗಳ ಲ್ಯಾಪ್ಟಾಪ್ಗಳು, ಕಂಪ್ಯೂಟರ್ಗಳ ಪ್ರದರ್ಶನಕ್ಕಾಗಿ, ಮಾರಾಟ ಮತ್ತು ದುರಸ್ತಿಗಾಗಿ ಒಮ್ಮೆ ಭೇಟಿ ಕೊಡಿ ಶ್ರೀ ರಾಘವೇಂದ್ರ ಕಂಪ್ಯೂಟರ್ಸ್ ಚಿತ್ರದುರ್ಗ. ಕರೆ ಮಾಡಿ 9590630018 ಹಾಗೂ 9342310019. ರೀ, ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳಿ, ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯ ಮಹತ್ವ ಹಾಗೂ ಪರಿಸರ ಸಂರಕ್ಷಣೆ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಟಿಎನ್ ದೇವರಾಜ್ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾ ಇವತ್ತು ಪ್ರತಿ ವರ್ಷ ಈ ಒಂದು ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಬಂದಿದ್ದೇವೆ. ಏಕೆ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ? ಈ ಒಂದು ಪರಿಸರ ಅಂದ್ರೆ ಏನು? ಪರಿಸರದ ಒಂದು ಪ್ರಾಮುಖ್ಯತೆ ಏನು? ಇವತ್ತು ಪರಿಸರಕ್ಕೆ ಯಾಕೆ ಇಷ್ಟೊಂದು ಒತ್ತನ್ನು ಕೊಡಬೇಕಾಗುತ್ತೆ? ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ಒಂದು ವಿಶ್ವ ಪರಿಸರದ ದಿನಾಚರಣೆಯ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪ್ರಧಾನ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ TN ದೇವರಾಜ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಸಾಕಷ್ಟು ಈ ಒಂದು ವಿಶ್ವ ಪರಿಸರದ ಮಾಹಿತಿಯನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಹೇಳಿ ಸರ್, ಪ್ರತಿ ವರ್ಷ ಜೂನ್ 5ನೇ ತಾರೀಕು ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಬಂದಿದ್ದೇವೆ. ಸರ್, ಇದರ ಉದ್ದೇಶ ಏನ್? ಸರ್, ವಿಶ್ವಸಂಸ್ಥೆಯವರು 1972ನೇ ಇಸ್ವಿಯಲ್ಲಿ ಒಂದು ನಿರ್ಧಾರವನ್ನು ಮಾಡ್ತಾರೆ. ಪ್ರಪಂಚದಲ್ಲಿ ಪರಿಸರದ ವಿಚಾರವಾಗಿ ನಾವು ತುಂಬಾ ಕಾಳಜಿಯನ್ನು ವಹಿಸಬೇಕಾದಂತ ಅನಿವಾರ್ಯತೆ ಬರ್ತಾ ಇದೆ. ಹಾಗಾಗಿ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಎಲ್ಲ ನಾಗರಿಕರಿಗೂ ಪರಿಸರದ ಕಾಪಾಡಿಕೊಳ್ಳುವ ಪ್ರಾಮುಖ್ಯತೆಯನ್ನು ತಿಳಿಸಲಿಕ್ಕೋಸ್ಕರ ಒಂದು ದಿನದ ಆಚರಣೆಯ ಮುಖಾಂತರ ಅದರ ಪ್ರಾಮುಖ್ಯತೆಯನ್ನು ಸಾರಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ. ಮೊದಲನೇ ವಿಶ್ವ ಪರಿಸರ ದಿನ ಆಚರಣೆ ಆಗಿದ್ದು 1973ನೇ ಇಸ್ವಿ. ಅದು ನನಗೆ ಕನೆಕ್ಟೆಡ್ ಯಾಕೆ ಅಂತ ಹೇಳಿದ್ರೆ ಆ ವರ್ಷನೇ ನಾನು ಹುಟ್ಟಿದ್ದು ಕೂಡ. ಈ ವಿಶ್ವ ಪರಿಸರ ದಿನಾಚರಣೆಯ ಪ್ರಾಮುಖ್ಯತೆ ನಮಗೀಗ 2025ನೇ ಇಸ್ವಿಯಲ್ಲಿ ಚೆನ್ನಾಗಿ ಅರಿವಾಗಿದೆ. ಯಾಕೆ ಪರಿಸರದ ಬಗ್ಗೆ ಹೆಚ್ಚು ಹೆಚ್ಚು ಕಾಳಜಿಯನ್ನು ವಹಿಸಬೇಕು, ಪರಿಸರ ಅಂದ್ರೆ ಏನು, ಅದರಲ್ಲಿ ನನ್ನ ಪಾತ್ರ ಏನಿದೆ, ನಾನು ಹೇಗೆ ವೈಯಕ್ತಿಕವಾಗಿ ಪರಿಸರದ ಆಚರಣೆಯನ್ನ, ಪರಿಸರದ ಪ್ರಾಮುಖ್ಯತೆಯನ್ನ, ಪರಿಸರವನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನನ್ನ ಕೊಡುಗೆ ಏನೆಲ್ಲ ಇರಲಿಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ನಮ್ಗೆ ಈಗ ಚೆನ್ನಾಗಿ ತಿಳುವಳಿಕೆ ಮೂಡ್ತಾ ಇದೆ. ತಿಳುವಳಿಕೆ ಮೂಡದವರಿಗೆ ತಿಳುವಳಿಕೆ ಮೂಡಿಸಬೇಕಾದಂತ ಅನಿವಾರ್ಯತೆ ಇದೆ. ಈ ಎಲ್ಲ ವಿಚಾರಗಳನ್ನ ಪರಿಸರದ ದಿನದಂದು ಚರ್ಚೆ ಮಾಡಬೇಕಾಗ್ತದೆ. ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಂದ ಹಿಡಿದು ದೊಡ್ಡವರವರಿಗೆ ಎಲ್ಲ ವಯೋಮಾನದವರೆಗೂ ಈ ವಿಚಾರಗಳು ನಾವು ಮನವರಿಕೆ ಮಾಡಿಕೊಡಬೇಕಾದಂತ ಸಂದರ್ಭ ಇದೆ. ಸರ್, ಈ ದಿನ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಪರಿಸರ ಅಂದ್ರೆ ಏನ್? ಸರ್, ಪರಿಸರ ಅಂತ ಹೇಳಿದ್ರೆ ಬರೀ ಬೆಟ್ಟ ಗುಡ್ಡ ಕಾಡು ಅಷ್ಟೇ ಪರಿಸರ ಆಗೋದಿಲ್ಲ. ಅದನ್ನು ಸೇರಿಸಿಕೊಂಡು ನಾವಿರುವಂತ ಊರಿರ್ಬೋದು, ನಾವಿರುವಂತ ಜಾಗಗಳಿರ್ಬೋದು, ನಾವಿರುವಂತ ಮನೆ, ನಾವಿರುವಂತ ಬೀದಿ, ಇವೆಲ್ಲವೂ ಪರಿಸರದ ಒಳಗಡೆ ಬರುವಂತವೆ. ಜೊತೆಗೆ ಪರಿಸರ ಅಂದ ತಕ್ಷಣ ಬರೀ ಒಂದು ಗಿಡ ಹಾಕಿ ನಾನು ಗಿಡ ನೆಟ್ಟು ಗಿಡ ಬೆಳೆಸಿದ್ರೆ ಪರಿಸರವನ್ನು ಸಂರಕ್ಷಣೆ ಮಾಡಿದೆ ಅಂತ ಅಷ್ಟೇ ಆಗೋದಿಲ್ಲ. ಅದು ಮುಖ್ಯ, ಅದು ನಿಜ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿರುವಂತ ಸಂದರ್ಭದಲ್ಲಿ ಪರಿಸರ ಅಂತ ಹೇಳಿದ್ರೆ ವೈಯಕ್ತಿಕವಾದಂತ ನೆಲೆಗಟ್ಟಿನಲ್ಲಿ ವೈಯಕ್ತಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಸಹ ಪರಿಸರಕ್ಕೆ ನಾವು ನೀಡುವಂತ ಕೊಡುಗೆ. ಅದರ ಜೊತೆಗೆ ಇನ್ನೂ ಮುಂದುವರೆದು ತಾತ್ವಿಕವಾಗಿ ಹೇಳೋದಾದ್ರೆ ಪರಿಸರ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತನ್ನ ಹೊರಗಣ ದೈಹಿಕ ಪರಿಸರವನ್ನು ಕಾಪಾಡಿಕೊಳ್ಳೋದು, ಹಾಗೆ ಆಂತರಿಕವಾಗಿ ಇರುವಂತ ಒಂದು ಏನು ಆಂತರ್ಯ ಪರಿಸರ ಅಂತಿದೆ, ಅಂತರಂಗ ಶುದ್ಧಿ ಅಥವಾ ಬಹಿರಂಗ ಶುದ್ಧಿ ಅಂತ ಏನು ಬಸವಾದಿ ಶರಣರು ಹೇಳಿದ್ರು, ಆ ಪ್ರಕಾರವಾಗಿ ಆಲೋಚನೆ ಮಾಡಿದ್ರು ಕೂಡ ಪ್ರತಿಯೊಬ್ಬರು ಆ ಎರಡು ಹೊರ ಒಳಗಿನ ಪರಿಸರವನ್ನ ಸರಿಯಾಗಿ ಇಟ್ಕೊಳ್ಬೇಕು, ಅಂದ್ರೆ ಶುದ್ಧವಾಗಿ ಇಟ್ಕೊಳ್ಬೇಕು, ಪ್ರಾಮಾಣಿಕವಾಗಿ ಇಟ್ಕೊಳ್ಬೇಕು, ಮತ್ತೆ ಆ ರೀತಿಯ ಸಂಕಲ್ಪವನ್ನು ಮಾಡುವಂತ ಅನಿವಾರ್ಯತೆ ಈ ಸಂದರ್ಭದಲ್ಲಿ ಇದೆ ಅನ್ನೋದನ್ನ ಈ ಪರಿಸರ ದಿನಾಚರಣೆಯಂದು ನಾವು ಎಲ್ಲರೂ ಆಲೋಚನೆ ಮಾಡಬೇಕು, ಆ ರೀತಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಪರಿಸರ ಸಂರಕ್ಷಣೆ ಮಾಡುವ ಒಂದು ನಿಟ್ಟಿನಲ್ಲಿ ಯಾರ ಜವಾಬ್ದಾರಿ ಹೆಚ್ಚಾಗಿರುತ್ತೆ? ಸರ್, ಬಹುಶಃ ಈ ಭೂಮಿ ಮೇಲೆ ಇರುವ ಎಲ್ಲ ಜೀವಿಗಳದ್ದು ಅದರ ಜವಾಬ್ದಾರಿ ಇದೆ. ಅದರಲ್ಲಿ ಬಹಳ ಹೆಚ್ಚಿನ ಜವಾಬ್ದಾರಿ ಇರೋದು ನಾವು ಎರಡು ಕಾಲಿನಲ್ಲಿ ನಡೆದಾಡುವ ಪ್ರಾಣಿ ಅಂತ ಹೇಳಿದ್ರೆ ಆರನೇ ಇಂದ್ರಿಯ ಇರುವಂತ ಮನುಷ್ಯನ ಜವಾಬ್ದಾರಿ ಬಹಳಷ್ಟಿದೆ. ಕಾರಣ ಏನಂತ ಹೇಳಿದ್ರೆ ಈ ಆರನೇ ಇಂದ್ರಿಯ ಇದೆ ಅಂದ್ರೆ ಆ ಬುದ್ಧಿ ಮತ್ತೆ ಬುದ್ಧಿಶಕ್ತಿ ಅಂತ ಏನ್ ಹೇಳ್ತೀವೋ ಅದು ಬೇರೆ ಜೀವಿಗಳಿಗೆ ಇಲ್ಲ ಅಂತೇಳಿ ನಾವೇ ಘೋಷಣೆ ಮಾಡ್ಕೊಂಡ್ಬಿಟ್ಟಿದೀವಿ. ನಮ್ಮ ವಿಜ್ಞಾನ ತಂತ್ರಜ್ಞಾನಗಳ ಮುಖಾಂತರ ನಾವು ಅರ್ಥ ಮಾಡ್ಕೊಂಡಿದೀವಿ ಏನಪ್ಪ ಅಂತ ಹೇಳಿದ್ರೆ ಮನುಷ್ಯನಿಗೆ ಈ ಬುದ್ಧಿಶಕ್ತಿ ಇದೆ, ಬೇರೆ ಜೀವಿಗಳಿಗೆ ಅದಿಲ್ಲ ಅಂತೇಳಿ ಅಂತ. ಆದ್ರೆ ನಮಗೆ ಕಾಲ ಕಳೆದಂಗೆ ನಮ್ಗೆ ಅನಿಸ್ತಾ ಇದೆ ಬುದ್ಧಿಶಕ್ತಿ ಇದೆ ಅಂತ ಅನ್ಕೊಂಡಿರೋ ಮನುಷ್ಯನ ದೆಸೆಯಿಂದನೇ ಅನೇಕ ದೊಡ್ಡ ದೊಡ್ಡ ಸಮಸ್ಯೆಗಳು ಪರಿಸರದಲ್ಲಿ ಸೃಷ್ಟಿಯಾಗಿವೆ. ಬುದ್ಧಿ ಇಲ್ಲ ಅಂತ ನಾವೇನ್ ಅನ್ಕೊಂಡಿದೀವೋ ಆ ಸಣ್ಣ ಸಣ್ಣ ಪ್ರಾಣಿಗಳು ಜೀವಿಗಳಿದಾವೋ ಅವುಗಳ ಸುತ್ತಮುತ್ತಲಿನ ಪರಿಸರ ಮತ್ತು ಅವುಗಳಿಂದಾಗಿ ಪರಿಸರಕ್ಕೆ ತುಂಬಾನೇ ಸಹಾಯವಾಗ್ತಾ ಇದೆ. ಅವು ಪರಿಸರವನ್ನ ಕಾಪಾಡ್ಕೊಳ್ಳಿಕ್ಕೆ ತುಂಬಾನೇ ಸಹಾಯ ಮಾಡ್ತಾ ಇದಾವೆ, ಅವುಗಳ ಪರಿಸರವನ್ನ ಉಳಿಸ್ಕೊಳ್ತಾ ಇದಾವೆ. ಆದ್ರೆ ದುರಾದೃಷ್ಟವಶಾತ್ ಎಂಥ ದ್ವಂದ್ವ ಅಂತ ಹೇಳಿದ್ರೆ ಬುದ್ಧಿವಂತ ಅಂತ ಅನಿಸ್ಕೊಂಡಿರೋ ಈ ಜೀವಿ ಮನುಷ್ಯ ಜೀವಿ ನಾವುಗಳು ಪರಿಸರವನ್ನ ಹಾಳುಗೆಡುವಲ್ಲಿ ಬಹಳ ಕೆಟ್ಟ ಪಾತ್ರವನ್ನ ವಹಿಸಿದ್ದೇವೆ, ಬಹಳ ಪ್ರಮುಖವಾದಂತ ಕೆಟ್ಟ ಪಾತ್ರ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ಜವಾಬ್ದಾರಿ ತುಂಬಾ ದೊಡ್ಡದಿದೆ. ಯಾಕೆಂದ್ರೆ ಈಗಾಗಲೇ ಮಾಡಿರುವಂತಹ ಹಾನಿಯನ್ನ ಸರಿಪಡಿಸಬೇಕು ಅಂತ ಹೇಳಿದ್ರೆ ನಾವು ಬಹಳ ತುರ್ತಾಗಿ ಅನೇಕ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಅದರಲ್ಲಿ ಅಂತಿಂತರು ಅಂತಲ್ಲ, ನಾನು ಆಗ್ಲೇ ಹೇಳಿದಾಗ ಎಲ್ಲಾ ವಯೋಮಾನದವರು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಬರೀ ಒಂದು ದಿನ ಆಚರಣೆಯಲ್ಲಿ ಭಾಗವಹಿಸುದು ಅಂತ ಹೇಳ್ತಿಲ್ಲ ನಾನು, ಪ್ರತಿ ಕ್ಷಣವು ಈ ಭೂಮಿಯಲ್ಲಿ ಇರುವವರೆಗೆ ಈ ವಿಚಾರವನ್ನ ಜಾಗೃತಿಯಾಗಿ ಇಟ್ಕೊಳ್ಬೇಕಾಗತ್ತೆ. ನಮ್ಮ ಮೈ ಮನಗಳಲ್ಲಿ ಅದು ಯಾವಾಗ್ಲೂ ಒಂದು ಸಂವೇದನಶೀಲತೆಯಿಂದ ಇಟ್ಕೊಂಡು ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ನಮ್ಮ ಪ್ರತಿಯೊಂದು ನಡೆನುಡಿಯು ಪರಿಸರಕ್ಕೆ ಹೇಗೆ ಪೂರಕವಾಗಿದೆ, ಹಾನಿ ಮಾಡುತ್ತಾ ಅಥವಾ ಅನುಕೂಲ ಮಾಡಿಕೊಳ್ಳುತ್ತಾ ಅನ್ನೋ ಆಲೋಚನೆ ಇಟ್ಕೊಂಡೇ ಮಾಡಬೇಕಾಗತ್ತೆ. ಹಾಗಾಗಿ ಬಹುಶಃ ಮನುಷ್ಯ ಜೀವಿಯೇ ಈಗ ಅವನು ಮಾಡಿರುವಂತ ಎಲ್ಲ ಸಮಸ್ಯೆಗಳನ್ನ ಸರಿಪಡಿಸಿಕೊಳ್ಳಿಕ್ಕೆ ಪ್ರಕೃತಿ ಮಾತೆಯನ್ನ ಬೇಡ್ಕೊಂಡು ಸರಿಪಡಿಸಿಕೊಳ್ಳುವ ದಿಕ್ಕಿನಲ್ಲಿ ಸಾಗಬೇಕಾಗಿದೆ. ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ಪರಿಸರ ಹಾಳಾಗ್ತಾ ಇದೆ, ಪರಿಸರ ಮಾಲಿನ್ಯವಾಗ್ತಾ ಇದೆ ಅಂತೇಳಿ ಸಾಕಷ್ಟು ಕಡೆ ನಾವು ಕೇಳ್ತಾ ಇದೀವಿ ಸರ್. ಯಾವ ರೀತಿ ಹಾಳಾಗ್ತಾ ಇದೆ ಸರ್ ಪರಿಸರ? ಈ ವರ್ಷದ 2025 ವಿಶ್ವ ಪರಿಸರ ದಿನಾಚರಣೆಯ ಘೋಷವಾಕ್ಯ ಏನಂತ ಹೇಳಿದ್ರೆ ಪ್ರಪಂಚದಾದ್ಯಂತ ಪ್ಲಾಸ್ಟಿಕ್ ಏನು ಪೊಲ್ಯೂಷನ್ ಇದೆ ಅದನ್ನ ಸರಿಪಡಿಸ್ಕೋಬೇಕು ಅನ್ನೋದು ಘೋಷವಾಕ್ಯ. ಎಂಡಿಂಗ್ ಗ್ಲೋಬಲ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನೋದು ಘೋಷವಾಕ್ಯ. ಈ ಪ್ಲಾಸ್ಟಿಕ್ ಅನ್ನೋದನ್ನ ಉದಾಹರಣೆಗೆ ತಗೊಂಡು ನಾವು ಮಾತಾಡೋದಾದ್ರೆ ಪರಿಸರದ ವಿಚಾರದಲ್ಲಿ ಪ್ಲಾಸ್ಟಿಕ್ ಮತ್ತೆ ಪರಿಸರದ ಪೊಲ್ಯೂಷನ್ ಅಂತ ಏನ್ ಹೇಳ್ತೀವಿ, ಕಲುಷಿತ ವಾತಾವರಣ, ಈ ಎರಡೂ ಬಹಳ ಗಟ್ಟಿಯಾದಂತ ಒಂದು ಸಂಬಂಧವನ್ನು ಹೊಂದಿವೆ. ಬಹಳಷ್ಟು ಸಂದರ್ಭಗಳಲ್ಲಿ ಈ ಪೊಲ್ಯೂಷನ್ ಅಂದ ತಕ್ಷಣ ಇವಾಗ ನಮಗೆ ನೆನಪಾಗೋದು ಪ್ಲಾಸ್ಟಿಕ್. ಈ ಪ್ಲಾಸ್ಟಿಕ್ ಅನ್ನೋದನ್ನ ಒಂದು ದೊಡ್ಡ ವಿಲನ್ ತರ ನಾವು ಮಾಡಿಬಿಟ್ಟಿದ್ದೇವೆ. ಆದ್ರೆ ಸ್ವಲ್ಪ ಗಮನವಿಟ್ಟು ಯೋಚನೆ ಮಾಡಿದ್ರೆ ಪ್ಲಾಸ್ಟಿಕ್ ಇಲ್ಲದೆ ಮನುಷ್ಯನ ಬದುಕು ಊಹೆ ಮಾಡ್ಕೊಳ್ಳಕ್ ಆಗದಷ್ಟು ದೂರ ಸಾಗಿ ಬಂದಿದ್ದೇವೆ. ಪ್ಲಾಸ್ಟಿಕ್ ನ ಸೃಷ್ಟಿ ಆದಂದ ದಿನದಿಂದಲೂ ಹಲವಾರು ಶತಮಾನಗಳು ಕಳೆದಿವೆ ಪ್ಲಾಸ್ಟಿಕ್ ಸೃಷ್ಟಿಯಾಗಿ. ಪ್ಲಾಸ್ಟಿಕ್ ದಿನದಿಂದ ದಿನಕ್ಕೆ ಮನುಷ್ಯನ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ ಅಂತಾನೆ ಹೇಳ್ಬೋದು. ಪ್ರತಿ ಒಂದು ಹೆಜ್ಜೆಯಲ್ಲೂ ಪ್ಲಾಸ್ಟಿಕ್ ನ ನಾವು ಬಳಸ್ತಾ ಇದೀವಿ. ಆದ್ರೆ ನಾನು ವೈಯಕ್ತಿಕವಾಗಿ ಸ್ವಲ್ಪ ನಾನು ಆಲೋಚನೆ ಮಾಡಕ್ ಶುರು ಮಾಡಿದಾಗಿಂದ ಅನಿಸ್ತಾ ಇದೆ, ಪ್ಲಾಸ್ಟಿಕ್ ಇಟ್ ಸೆಲ್ಫ್ ಅಂದ್ರೆ ಪ್ಲಾಸ್ಟಿಕ್ ತನ್ನಿಂತಾನೆ ವಿಲನ್ ಆಗಲ್ಲ, ಖಳನಾಯಕ ಅಲ್ಲ ಅದು. ಆದ್ರೆ ಪ್ಲಾಸ್ಟಿಕ್ ನ ಬಳಸುವ ಈ ಮನುಷ್ಯನ ಕೈಗಳೇನಿದೆ, ಹೇಗೆ ಬಳಸ್ತದೆ, ಎಲ್ಲಿ ಬಳಸ್ತದೆ, ಅದರ ವಿಲೇವಾರಿ ಅಂತ ಹೇಳ್ತೀವಲ್ಲ ಅದು ಬಹಳ ಮುಖ್ಯವಾಗ್ತದೆ. ಅದನ್ನ ತಪ್ಪು ರೀತಿಯಲ್ಲಿ ವಿಲೇವಾರಿ ಮಾಡಿದ್ರೆ ಅದು ಎಲ್ಲಿರ್ಬೇಕೋ ಅಲ್ಲಿದ್ರೆ ಅದು ಪೊಲ್ಯೂಷನ್ ಆಗಲ್ಲ. ಅದನ್ನ ಯಾವ ರೀತಿ ನಾವು ರೀಸೈಕಲ್ ಮಾಡೋದಿರ್ಬೋದು, ರೀಯೂಸ್ ಮಾಡೋದಿರ್ಬೋದು, ಅಥವಾ ಅದನ್ನ ಯಾವ ರೀತಿ ಬಳಕೆ ಮಾಡಿ ಮರುಬಳಕೆಗೆ ನಾವು ಕಳಿಸಬಹುದು, ಅಥವಾ ಎಲ್ಲಿ ಪ್ಲಾಸ್ಟಿಕ್ ನ ಅಗತ್ಯವೇ ಇಲ್ಲ ಅಂತ ಕಡೆ ಪ್ಲಾಸ್ಟಿಕ್ ನ ದೂರ ಇಟ್ಟು ಪ್ಲಾಸ್ಟಿಕ್ ಗೆ ಪರ್ಯಾಯವಾಗಿ ಯಾವ್ದಾದ್ರು ವಸ್ತುಗಳು ನಮಗೆ ಗೊತ್ತಿದ್ರೆ, ಮನುಷ್ಯನ ಬುದ್ಧಿಶಕ್ತಿ ಗೊತ್ತಿದ್ರೆ ಅದನ್ನ ಬಳಸಲಿಕ್ಕೆ ನಾವು ಮನಸ್ಸು ಮಾಡಬೇಕು. ಆ ರೀತಿಯ ಪರ್ಯಾಯ ಆಲೋಚನೆಗಳನ್ನ ತರುವಂತ ಕೆಲವು ವಿಚಾರಗಳಿದೆ. ಉದಾಹರಣೆಗೆ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನೀರು ಕುಡಿಯೋದು ವಿ ಕ್ಯಾನ್ ಅವಾಯ್ಡ್, ಖಂಡಿತವಾಗ್ಲೂ ಅದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ಪ್ಲಾಸ್ಟಿಕ್ ಇಲ್ಲದೆ ಕೆಲವು ಕೆಲಸಗಳನ್ನು ಮಾಡ್ಲಿಕ್ಕೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಪ್ಲಾಸ್ಟಿಕ್ ನ ಬಳಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮನುಷ್ಯನ ಸೃಷ್ಟಿಯಲ್ಲಿ ನನಗೆ ತಿಳಿದ ಹಾಗೆ ಪ್ಲಾಸ್ಟಿಕ್ ಅನ್ನೋದು ಒಂದು ಅದ್ಭುತವಾದಂತ ಆವಿಷ್ಕಾರ. ಯಾಕೆಂದ್ರೆ ಅಂತ ಸೃಷ್ಟಿ ಮತ್ತೊಂದಿಲ್ಲ ಅಂತ ಅನಿಸುತ್ತೆ. ಯಾಕೆಂದ್ರೆ ಪ್ಲಾಸ್ಟಿಕ್ ನ ನಾಶ ಮಾಡೋದು ಅಷ್ಟು ಸುಲಭ ಇಲ್ಲ. ಅಂದ್ರೆ ಆ ಒಂದು ಗುಣವೇ ಒಂದೊಂದು ಸಂದರ್ಭದಲ್ಲಿ ಅದು ನಮಗೆ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಆದ್ರೆ ಆ ಗುಣವನ್ನು ನಾವು ಧನಾತ್ಮಕವಾಗಿ ಬಳಸೋದಾದ್ರೆ ನಮ್ಮ ಜೀವನದ ಅನೇಕ ವಿಚಾರಗಳಲ್ಲಿ, ಅಂದ್ರೆ ಈಗ ಹಾಳಾಗಿ ಹೋಗುವಂತ ವಸ್ತುಗಳನ್ನ ನಾವು ಉದಾಹರಣೆಗೆ ಮರದಿಂದ ಮಾಡಿದ್ರೆ ಅಥವಾ ಇನ್ಯಾವುದೋ ಒಂದು ವಸ್ತುವಿನಿಂದ ಮಾಡಿದ್ರೆ ಅದು ಮುರಿದು ಹೋಗ್ಬಹುದು, ಹೊಡೆದು ಹೋಗ್ಬಹುದು. ಆದ್ರೆ ಪ್ಲಾಸ್ಟಿಕ್ ಅನ್ನು ಬಳಸಿ ಮಾಡಿರೋ ಅನೇಕ ವಸ್ತುಗಳು ನೂರಾರು ವರ್ಷಗಳ ಕಾಲ ಕೆಡದೆ ಹಾಳಾಗದೆ ಹಾಗೇನೆ ಉಳಿಯುವಂತದನ್ನು ನೋಡಿರೋದ್ರಿಂದ ಪ್ಲಾಸ್ಟಿಕ್ ಅನ್ನು ನಾವು ಹೇಗೆ ಬಳಸಬೇಕು, ಎಲ್ಲಿ ಬಳಸಬೇಕು ಅನ್ನೋ ವಿವೇಚನೆಯನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ಬೇಕಾಗತ್ತೆ. ಅಂದ್ರೆ ನಮ್ಮ ನಮ್ಮ ಕ್ಷೇತ್ರ ಕಾರ್ಯಕ್ಷೇತ್ರಗಳಲ್ಲಿ ಎಲ್ಲಿ ಪ್ಲಾಸ್ಟಿಕ್ ಅನ್ನ ನಾವು ಬಳಸ್ತಾ ಇದೀವಿ ಒಂದೆರಡು ಕ್ಷಣ ಯೋಚನೆ ಮಾಡಿದ್ರೆ ಇಲ್ಲಿ ಬೇಕಾ ಈ ಪ್ಲಾಸ್ಟಿಕ್, ಬೇಕಿದ್ರೆ ಅನಿವಾರ್ಯತೆ ಇದ್ರೆ ಪರ್ಯಾಯವೇ ಇಲ್ಲದಿದ್ರೆ ಬಳಸೋಣ. ಪರ್ಯಾಯ ಇದೆ, ಬಟ್ಟೆ ಬಳಸಬಹುದಾ, ಪೇಪರ್ ಬಳಸಬಹುದಾ, ಅಥವಾ ಇನ್ಯಾವುದೇ ಮರ ಬಳಸಬಹುದಾ, ಕಲ್ಲು ಬಳಸಬಹುದಾ, ಮಣ್ಣು ಬಳಸಬಹುದಾ ಅಂತ ಯೋಚನೆ ಮಾಡಿದ್ರೆ ಅವುಗಳ ಬಳಕೆಯನ್ನು ನಾವು ಖಂಡಿತವಾಗ್ಲೂ ಜಾಸ್ತಿ ಮಾಡಬೇಕು. ಹೀಗೆ ಪ್ಲಾಸ್ಟಿಕ್ ಮತ್ತು ಪೊಲ್ಯೂಷನ್ ಅಂದ್ರೆ ವಾತಾವರಣದ ಏನು ಕಲುಷಿತ ವಾತಾವರಣ ಅಂತ ಹೇಳ್ತೀವಿ, ಆ ಪೊಲ್ಯೂಷನ್ ಅನ್ನು ನಾವು ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಕೂಡ, ಮತ್ತೆ ಅತ್ಯಂತ ಚರ್ಚೆ ಆಗ್ಬೇಕಾಗಿರುವಂತ ವಿಷಯ ಕೂಡ, ಮತ್ತೆ ನಮ್ಮೆಲ್ಲರ ಗಮನ ಈಗ ಆ ಕಡೆ ಹೋಗ್ಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಈಗ ಪ್ಲಾಸ್ಟಿಕ್ ಬಳಕೆಯಿಂದ ಸಾಕಷ್ಟು ಈಗ ಮಾರಣಾಂತಿಕ ಕಾಯಿಲೆ, ಕ್ಯಾನ್ಸರ್ ಬರುವಂತಹ ಒಂದು ಸಂಭವ ಜಾಸ್ತಿ ಅಂತೇಳಿ ಸಾಕಷ್ಟು ಕಡೆ ನಾವು ಕೇಳಿದೀವಿ ಸರ್. ಈಗ ಈ ನಿಟ್ಟಿನಲ್ಲಿ ಅಂದ್ರೆ ಯಾವ ರೀತಿ ನಾವು ಈ ಪ್ಲಾಸ್ಟಿಕ್ ಬಳಕೆಯಿಂದ ಬರದ ರೀತಿಯಲ್ಲಿ ತಡೆಗಟ್ಟಬಹುದು, ಏನಾದರೂ ಇದಕ್ಕೆ ಒಂದು ಆಲೋಚನೆಗಳು ಇದ್ದಾವೆ ಸರ್? ಪ್ಲಾಸ್ಟಿಕ್ಗೂ ಮತ್ತೆ ಕ್ಯಾನ್ಸರ್ಗೂ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ. ಕೆಲವು ಸಂಶೋಧನೆಗಳು ಕೆಲವು ಸಂದರ್ಭದಲ್ಲಿ ದೃಢಪಡಿಸಿವೆ ಅಂತ ಹೇಳ್ತವೆ, ಇನ್ನು ಕೆಲವು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋಂಥ ಕೆಲವು ರಿಪೋರ್ಟ್ಗಳು ನಾವು ಓದ್ತಾ ಇದ್ದೀವಿ. ಆದರೆ ನಾನೊಬ್ಬ ಜಲ ಸಂಪನ್ಮೂಲ ವಿಜ್ಞಾನಿಯಾಗಿ ಮತ್ತೆ ಕೃಷಿ ವಿಜ್ಞಾನಿಯಾಗಿ ಹೇಳೋದಾದ್ರೆ, ಈ ಕಳೆದ 2 ದಶಕಗಳಿಗೂ ಹೆಚ್ಚು ಕಾಲ ನಾನು ಏನು ಕೆಲಸ ಮಾಡ್ತಾ ಇದ್ದೇನೆ, ಈ ಸಂದರ್ಭದಲ್ಲಿ ನಾನು ಗಮನಿಸಿರೋದು ಏನಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದಾಗೆ ಪ್ಲಾಸ್ಟಿಕ್ ಅನ್ನ ವಿವೇಚನೆಯಿಂದ ಬಳಸಿದ್ರೆ ಅದು ನಮ್ಮ ಸಹಾಯಕ್ಕೆ ಬರುತ್ತೆ. ಒಂದು. ಎರಡನೇದು, ಏನು ಜಲ ಸಂಪನ್ಮೂಲ ಇದೆ, ಅದು ಸಮುದ್ರ ಇರಬಹುದು, ನದಿಗಳಿರಬಹುದು, ಕೆರೆ ಕಟ್ಟೆ ಕೊಳ್ಳಗಳಿರಬಹುದು, ಎಲ್ಲೆಲ್ಲಿ ನೀರಿನ ಶೇಖರಣೆ ಆಗ್ತದೆ ಅಲ್ಲಿ ಪ್ಲಾಸ್ಟಿಕ್ ಸೇರೋದನ್ನ ನಾವು ಖಂಡಿತವಾಗ್ಲು ಹತೋಟಿ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಅಲ್ಲಿರುವಂತಹ ಜೀವ ಸಂಕುಲ ಏನಿದೆ ಅದಕ್ಕೆ ಪ್ಲಾಸ್ಟಿಕ್ ಇಂದ ತೊಂದರೆ ಆಗ್ತಿರೋದು ದೃಢಪಟ್ಟಿದೆ. ಉದಾಹರಣೆಗೆ ನಾವು ಸಮುದ್ರವನ್ನೇ ತಗೊಳ್ಳೋದಾದ್ರೆ, ಸಮುದ್ರದ ಜೀವಿಗಳು ಪ್ಲಾಸ್ಟಿಕ್ ಅನ್ನ ನುಂಗಿ ಅದರಿಂದ ತುಂಬಾ ತೊಂದರೆಯನ್ನ ಪಡ್ತಿರೋದನ್ನ ನಾವು ಕಣ್ಣಾರೆ ಕಾಣ್ತಾ ಇದೀವಿ. ಈ ಪ್ಲಾಸ್ಟಿಕ್ ಅಲ್ಲಿ ಅನೇಕ ವಿಧದ ಪ್ಲಾಸ್ಟಿಕ್ ಗಳಿದೆ, ಅದರಲ್ಲಿ ನ್ಯಾನೋ ಪಾರ್ಟಿಕಲ್ ಸೈಜ್ ಅಂತ ಹೇಳ್ತೀವಿ, ತುಂಬಾ ಸಣ್ಣ ಪಾರ್ಟಿಕಲ್ ಸೈಜ್ ಅಂದ್ರೆ ಕಣ್ಣಿಗೆ ಕಾಣದಷ್ಟು ಸಣ್ಣ ಪ್ಲಾಸ್ಟಿಕ್ ಕಣಗಳು ಸೃಷ್ಟಿಯಾಗ್ತವೆ ಬೇರೆ ಬೇರೆಯ ಸಂದರ್ಭಗಳಲ್ಲಿ. ಅದು ನೀರಿನ ಮುಖಾಂತರ ಹರಿದು ನೀರಿನ ಶೇಖರಣಾ ಸ್ಥಳಗಳಾದಂತಹ ನದಿ ಸಮುದ್ರವನ್ನು ಸೇರಿದಾಗ ಅದು ಅನೇಕ ಜೀವಿಗಳ ದೇಹವನ್ನ ಸೇರ್ತಾ ಇದೆ. ಅದು ಸಣ್ಣ ಪ್ಲಾಂಕ್ಟನ್ ಗಳಿಂದ ಹಿಡಿದು ದೊಡ್ಡ ಮೀನುಗಳವರೆಗೆ ಈ ಪ್ಲಾಸ್ಟಿಕ್ ಶೇಖರಣೆ ಆಗ್ತಿರೋದನ್ನ ನಾವು ಈಗಾಗಲೇ ದೃಢಪಡಿಸಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇದು ಅಲ್ಲಿಯ ಜೀವಿಗಳನ್ನ ತೊಂದರೆಗೆ ಈಡು ಮಾಡಿ ಅದಾದ ಮೇಲೆ ಅವುಗಳನ್ನ ಆಹಾರವಾಗಿ ಬಳಸುವಂತ ದೊಡ್ಡ ಜೀವಿಗಳಿರಬಹುದು, ಅವುಗಳಿಗೆ ತೊಂದರೆ ಆಗ್ತಾ ಇದೆ. ಇನ್ನೂ ಮುಂದುವರೆದು ಹೇಳೋದಾದ್ರೆ, ವಾಪಸ್ಸು ನಮ್ಮ ಸಮಸ್ಯೆ ನಮಗೆ ವಾಪಸ್ ಹೆಂಗ್ ಬರುತ್ತೆ ಅಂತ ಹೇಳ್ತೀವಿ, ಬೂಮ್ ರ್ಯಾಂಗ್ ಅಂತ ಹಿಂಗ್ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಭಸ್ಮಾಸುರನ ಕೈ ಅಂತ ಕನ್ನಡದಲ್ಲೂ ಹೇಳಬಹುದು. ಏನಂದ್ರೆ ವಾಪಸ್ ನಮಗೇನ ತೊಂದರೆ ಆಗುತ್ತೆ, ಏನಂದ್ರೆ ಕೆಲವು ಮೀನನ್ನು ನಾವು ತಿಂತೇವೆ, ಮೀನಲ್ಲಿ ಈ ಸಮಸ್ಯೆ ಇದ್ರೆ ಅದು ಮೀನಿನ ಮಾಂಸಖಂಡಗಳಲ್ಲಿ ಸೇರ್ಕೊಂಡಿದ್ರೆ, ಅಥವಾ ಕೋಳಿ ಇರಬಹುದು, ಕುರಿ ಇರಬಹುದು, ಈ ರೀತಿಯ ನಾನ್ ವೆಜಿಟೇರಿಯನ್ ಆಹಾರದ ಐಟಂಗಳಿರಬಹುದು, ಇನ್ನೂ ಮುಂದುವರೆದು ಸಸ್ಯಾಹಾರದ ವಸ್ತುಗಳಲ್ಲೂ ಕೂಡ ಪ್ಲಾಸ್ಟಿಕ್ ಸೇರ್ತಾ ಇರೋದಕ್ಕೆ ದೃಢಪಟ್ಟಿದೆ. ಯಾವುದೇ ಆಹಾರವು ಈ ಪ್ಲಾಸ್ಟಿಕ್ನ ಈ ಪೊಲ್ಯೂಷನ್ ಇಂದ ಹೊರತಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಮನುಷ್ಯ ಜೀವಿಯಾಗಿ ನಾವು ಈ ಆಹಾರಗಳನ್ನು ಸ್ವೀಕರಿಸುವಾಗ, ಪರ್ಟಿಕ್ಯುಲರ್ಲಿ ಮೀನು ಈ ತರದ ಆಹಾರವನ್ನು ಸ್ವೀಕರಿಸುವಾಗ ಏನಾಗುತ್ತೆ ಅಂದ್ರೆ, ಹೆಚ್ಚು ಕಾನ್ಸಂಟ್ರೇಷನ್ ಇರುವಂತಹ ಪ್ಲಾಸ್ಟಿಕ್ ಅಲ್ಲಿ ಶೇಖರಣೆ ಆಗಿದ್ದು ಅದು ನಮ್ಮ ಕಣ್ಣಿಗೆ ಬಾರದೆ ಕೆಲವು ಆಹಾರ ಪದ್ಧತಿಗಳಲ್ಲಿ ಆಹಾರವನ್ನು ಸ್ವೀಕರಿಸುವಾಗ ಅದು ನೇರವಾಗಿ ನಮ್ಮ ದೇಹಕ್ಕೆ ಹೋಗುವಂತ ಚಾನ್ಸಸ್ ಬಹಳ ಇದೆ. ಅಂತ ಸಂದರ್ಭಗಳಲ್ಲಿ ಆ ರೀತಿಯ ಪ್ಲಾಸ್ಟಿಕ್ ದೇಹದೊಳಗಡೆ ಹೋದ್ರೆ, ಅಥವಾ ಯಾವುದೇ ಆಹಾರವನ್ನು ಸೇವಿಸುವಾಗ ಪ್ಲಾಸ್ಟಿಕ್ ಇದು ನಮ್ಮ ದೇಹವನ್ನು ಪ್ರವೇಶಿಸಿದ್ರೆ, ಅದು ದೇಹದ ಸೂಕ್ಷ್ಮ ಏನು ನಮ್ದು ವ್ಯವಸ್ಥೆ ಇದೆ ಅದನ್ನ ತಪ್ಪಿಸಿ, ಅದರ ಕಣ್ಣು ತಪ್ಪಿಸಿ ಒಳಗಡೆ ಉಳ್ಕೊಂಡ್ರೆ, ಅದು ಅಪೆಂಡಿಕ್ಸ್ ಅಲ್ಲಿ ಶೇಖರಣೆ ಆಗ್ಬಹುದು, ಅಥವಾ ಕರುಳಿನ ಇನ್ಯಾವುದೋ ಭಾಗದಲ್ಲಿ ಒಂದ್ ಕಡೆ ಜೀರ್ಣ ವ್ಯೂಹದ ಕಣ್ಣು ತಪ್ಪಿಸಿ ಶೇಖರಣೆ ಆಗ್ಲಿಕ್ಕೆ ಶುರುವಾಯ್ತಂದ್ರೆ, ಕಿಡ್ನಿಗಳಲ್ಲಿ ಶೇಖರಣೆ ಆಗ್ಬಹುದು, ಲಿವರ್ ಅಲ್ಲಿ ಶೇಖರಣೆ ಆಗೋ ಚಾನ್ಸಸ್ ಇರುತ್ತೆ, ಬ್ಲಡ್ ಅಲ್ಲಿ ಶೇಖರಣೆ ಆಗೋ ಚಾನ್ಸ್ ಇರುತ್ತೆ, ನಮ್ಮ ಲಂಗ್ಸ್ ಗಳಿಗೆ ಹೋಗುವಂತ ಚಾನ್ಸಸ್, ಈ ಎಲ್ಲ ಅಂಗಾಂಗಗಳಲ್ಲಿ ಪ್ಲಾಸ್ಟಿಕ್ ನ ಪ್ರೆಸೆನ್ಸ್ ಅನ್ನ ಸಂಶೋಧನೆಗಳು ತಿಳಿಸ್ತಾ ಇದಾವೆ ನಮ್ಗೆ. ಇಂತಹ ಸಂದರ್ಭದಲ್ಲಿ ನಿಧಾನವಾಗಿ ಇದು ವರ್ಷಾನುಗಟ್ಟಲೆ ಈ ರೀತಿಯ ಪ್ಲಾಸ್ಟಿಕ್ ಸೇವನೆ ಆಗಿ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕಣಗಳು ದೇಹವನ್ನು ಸೇರಿ ಅನೇಕ ಗುಣಪಡಿಸಲಾಗದಂತ ಅನಾರೋಗ್ಯವನ್ನು ತರಬಹುದು, ತಂದಿರುವಂತ ಉದಾಹರಣೆಗಳಿದೆ. ಆಮೇಲೆ ನೀವು ಹೇಳಿದಾಗೆ ಕ್ಯಾನ್ಸರ್ ಕಾರಕ ಸಂದರ್ಭವನ್ನು ನಾವು ನೋಡ್ತಾ ಇದ್ದೇವೆ. ಈ ರೀತಿಯ ಒಂದು ಮನುಷ್ಯ ಸಂಕುಲಕ್ಕೆ ಭಯಾನಕವಾಗಿ ಇರುವಂತಹ ಈ ಪಿಡುಗು ತರ ಈ ಪ್ಲಾಸ್ಟಿಕ್ ನಮ್ಮನ್ನು ಕಾಡುತ್ತೆ ಅಂದ್ರೆ, ನಾವು ಅದನ್ನ ಸರಿಯಾಗಿ ನಿರ್ವಹಿಸಲೇಬೇಕು. ಇಂಥ ಸಂದರ್ಭದಲ್ಲಿ ಈ ಕ್ಯಾನ್ಸರ್ ಅನ್ನುವ ವಿಚಾರ ಯಾವುದೇ ವಯೋಮಾನದವರೆಗೂ ಬರಬಹುದು. ಇದು ಈ ಎಕ್ಸ್ಪೋಜರ್ ಅಂತ ಏನ್ ಹೇಳ್ತೀವಿ, ಈ ಪ್ಲಾಸ್ಟಿಕ್ ಗೆ ನಾವು ತೆರೆದುಕೊಂಡಂತ ಕಾಲಾವಧಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿರೋದ್ರಿಂದ ಚಿಕ್ಕವರಲ್ಲೇ ಈ ತರದ ಸಮಸ್ಯೆಗಳು ಬಲು ಬೇಗನೆ ಸೃಷ್ಟಿಯಾಗಬಹುದು. ಆಮೇಲೆ ಅವರಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಬಹಳ ಕಡಿಮೆ ಇರೋದ್ರಿಂದ, ಮತ್ತೆ ಆಹಾರದ ಶಕ್ತಿ ಸತ್ವ ಕಡಿಮೆ ಇರೋದು, ನೀರು ಗಾಳಿಯ ಸತ್ವ ಕಡಿಮೆ ಆಗಿರುವಂತಹ ಸಂದರ್ಭದಲ್ಲಿ ಈ ರೋಗ ನಿರೋಧಕ ಶಕ್ತಿ ವೀಕ್ ಆಗಿದ್ದು ಕಡಿಮೆ ಆಗಿದ್ದು ಅವರ ಬಲಹೀನತೆಯ ಕಾರಣವಾಗಿ ಈ ತರದ ಪ್ಲಾಸ್ಟಿಕ್ ಅನ್ನು ಹೊರ ಹಾಕಕ್ಕೆ ಆಗದೆ ಇರುವಂತಹ ವ್ಯವಸ್ಥೆ ದೇಹದಲ್ಲಿದ್ರೆ, ಮತ್ತೆ ಬಲು ಬೇಗನೆ ಅವರು ಗುಣಪಡಿಸಲಾಗದ ಕೆಲವು ಕಾಯಿಲೆಗಳಿಗೆ ಅವರು ಒಳಪಡಬಹುದಾದಂತ ಸಂದರ್ಭಗಳಿದೆ. ಬಹಳಷ್ಟು ಸಂಶೋಧನೆಗಳು ಬಹಳ ತ್ವರಿತವಾಗಿ ಸಾಗ್ತಾ ಇದಾವೆ. ಇದೆಲ್ಲವನ್ನು ಗಮನಿಸಕ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಂತ ಹೇಳ್ತೀವಿ, ಇವೆಲ್ಲ ನಮಗೆ ಗುರುತು ಸಿಗ್ತಾ ಇದೆ, ಅಲ್ಲಲ್ಲಲ್ಲೇ ನಮಗೆ ಇದ್ರದ್ದು ಏನ್ ಹೇಳ್ತಾರೆ ಎಚ್ಚರಿಕೆ ಗಂಟೆ ಬಾರಿಸ್ತಾ ಇದೆ. ಈಗ್ಲೇನೆ ಎಚ್ಚೆತ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಬಹುಶಃ ನಾವು ತುಂಬಾ ದೂರ ಕ್ರಮಿಸಿಬಿಟ್ಟು ಆಮೇಲೆ ವಾಪಸ್ ಬರಕ್ ಆಗದೆ ಇರುವಂತ ಸಂದರ್ಭ ಸೃಷ್ಟಿ ಆಗ್ಬಹುದು, ಅವಾಗ ನಮಗೆ ತುಂಬಾ ಕಷ್ಟ ಆಗ್ಬಹುದು ಇದನ್ನ ರಿಪೇರಿ ಮಾಡ್ಕೊಳ್ಳಕ್ಕೆ. ಆ ಆಲೋಚನೆಗಳನ್ನೆಲ್ಲ ನಾವು ಸ್ವಲ್ಪ ಜಾಗೃತಿಗೊಳಿಸ್ಕೊಂಡ್ರೆ ಈಗ್ಲೇನೆ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಪ್ಲಾಸ್ಟಿಕ್ ಬಳಕೆಯ ಕಡಿವಾಣವನ್ನು ನಾವು ಬೇಗನೆ ಕೈಗೆತ್ತಿಕೊಳ್ಬೇಕು. ಅದು ಈಗ ಆಗ್ಬೇಕಾಗಿರುವಂತ ಕೆಲಸ. ಸರ್, ಈಗ ನಾವು ಕೇಳ್ತಾ ಇದ್ದೇವೆ, ಈಗ ಮಣ್ಣು ಮಾಲಿನ್ಯ ಆಗ್ತಾ ಇದೆ, ನೀರು ಮಾಲಿನ್ಯ ಆಗ್ತಾ ಇದೆ, ವಾಯು ಮಾಲಿನ್ಯ ಆಗ್ತಾ ಇದೆ, ಈ ರೀತಿ ಪರಿಸರ ಪರಿಸರ ಹಾಳಾದ್ರೆ ಸಾಕಷ್ಟು ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಯಾವ ರೀತಿ ಇದನ್ನ ತಡೆಗಟ್ಟಬಹುದು ಸರ್? ನೀವು ಹೇಳಿದಾಗೆ ಮಾಲಿನ್ಯತೆ ಅನ್ನೋದು ಎಲ್ಲ ಕ್ಷೇತ್ರಗಳನ್ನ ಆವರಿಸ್ಕೊಳ್ತಾ ಇದೆ. ಜನಸಂಖ್ಯೆ ಜಾಸ್ತಿ ಆದಾಗೆ, ಸಂಪನ್ಮೂಲಗಳ ಬಳಕೆ ಜಾಸ್ತಿ ಆದಾಗೆ ಬೇರೆ ಬೇರೆ ರೀತಿಯ ಮಾಲಿನ್ಯಗಳು, ನೀವು ಹೇಳಿದಾಗೆ ಗಾಳಿ ಇದಾಗ್ತಾ ಇದೆ, ಜಲ ಮಾಲಿನ್ಯ ಆಗ್ತಾ ಇದೆ, ವಾಯು ಮಾಲಿನ್ಯ ಆಗ್ತಾ ಇದೆ, ಭೂಮಿಯ ಮಾಲಿನ್ಯ ಆಗ್ತಾ ಇದೆ. ಇದಕ್ಕೆಲ್ಲವೂ ನೇರವಾಗಿ ವಿಧಿಯಿಲ್ಲದೆ ಹೇಳಬೇಕಾಗಿದೆ ನಮ್ಮ ಮನುಷ್ಯ ಸಮಾಜವೇ ಆಗಿದೆ. ನಮಗೆ ಬೇಕಾಗಿರುವಂತಹ ವಸ್ತುಗಳನ್ನ ಪೂರೈಸಲಿಕ್ಕೆ ನಾವು ಸೃಷ್ಟಿ ಮಾಡುವಂತಹ ವಸ್ತುಗಳು ಇರಬಹುದು, ಎಲ್ಲವೂ ಅದೇನಾಗಿ ಅಂತ ಎರಡು ಅಲಗಿನ ಕತ್ತಿ ತರ ಕೆಲಸ ಮಾಡ್ತಾ ಇದೆ. ನಾವು ಇದನ್ನು ಬಿಟ್ಟಿರ್ಲಿಕ್ಕೆ, ಉದಾಹರಣೆಗೆ ಸಿಮೆಂಟ್ ನಮಗೆ ಬೇಕು ಮನೆ ಕಟ್ಟಲಿಕ್ಕೆ, ಸಿಮೆಂಟ್ ಇಂಡಸ್ಟ್ರಿಗಳಿಂದ ತುಂಬಾನೇ ಪರಿಸರ ಮಾಲಿನ್ಯ ಆಗ್ತದೆ. ಹಂಗಂತ ನಾವು ಸಿಮೆಂಟ್ ಬೇಡ ಅಂತ ಹೇಳಲಿಕ್ಕೆ ಆಗಲ್ಲ. ಸಿಮೆಂಟ್ಗೆ ಪರ್ಯಾಯವಾದಂತಹ ವಸ್ತುಗಳನ್ನು ಹುಡುಕ್ಲಿಕ್ಕೆ ಎಂಜಿನಿಯರಿಂಗ್ ಕ್ಷೇತ್ರ ಈಗ ಮಾಡ್ತಾ ಇದೆ. ಹಾಗೆ ಅದೊಂದು ಉದಾಹರಣೆ ಇದೆ. ಹಾಗೇನೆ ನಮ್ಮ ಕೃಷಿ ಕ್ಷೇತ್ರ, ನಾನೊಬ್ಬ ಕೃಷಿ ವಿಜ್ಞಾನಿಯಾಗಿ ಹೇಳೋದಾದ್ರೆ ಕೃಷಿ ಕ್ಷೇತ್ರದಲ್ಲೂ ಸಹ ತುಂಬಾ ಪರಿಸರ ಮಾಲಿನ್ಯಗಳು, ಮಾಲಿನ್ಯತೆಯನ್ನ ನಾವು ಮಾಡುವಂತ ಕೆಲಸಗಳು ಮಾಡ್ತೇವೆ. ಉದಾಹರಣೆಗೆ ನಾವು ಬಳಸುವಂತಹ ರಾಸಾಯನಿಕಗಳು ಜಲ ಸಂಪನ್ಮೂಲವನ್ನು ಸೇರಿ ಜಲ ಮಾಲಿನ್ಯ ಆಗ್ತದೆ. ಆಮೇಲೆ ನಮ್ಮ ಕ್ಷೇತ್ರಗಳಿಂದ ಬಿಡುಗಡೆ ಆಗುವಂತಹ ಅನಿಲಗಳು ವಾಯು ಮಾಲಿನ್ಯವನ್ನು ಮಾಡ್ತವೆ. ಅದು ಮೀಥೇನ್ ಇರಬಹುದು, ಈ ರೀತಿಯ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಏನ್ ಹೇಳ್ತೀವಿ, ಅದು ಕೂಡ ಪರಿಸರ ಮಾಲಿನ್ಯ ಕಾರಣ ಆಗ್ತಾ ಇದೆ. ಈ ರೀತಿ ಅನೇಕ ದೃಷ್ಟಿಕೋನಗಳಲ್ಲಿ ನೋಡಿದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಾಲಿನ್ಯತೆ ಅನ್ನೋದು ಆಗಿ ಆಗ್ತಾ ಇದೆ. ಇದನ್ನ ಬ್ಯಾಲೆನ್ಸಿಂಗ್ ಮಾಡುವಂತ ಆಕ್ಟ್ ಅದು ನಮಗೆ ಗೊತ್ತಾಗಬೇಕಾಗಿದೆ. ಯಾವ ಕ್ಷೇತ್ರದಲ್ಲಿ ಎಷ್ಟನ್ನು ನಾವು ಬ್ಯಾಲೆನ್ಸಿಂಗ್ ಮಾಡಿದ್ರೆ ಮಾಲಿನ್ಯತೆ ಕಡಿಮೆ ಆಗುತ್ತೆ. ಇದು ಅಂದ್ರೆ ತುಂಬಾ ದೊಡ್ಡ ದೊಡ್ಡ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇದೆ, ಆದ್ರೆ ಅದು ಬರೀ ಬುಕ್ ಅಲ್ಲಿ ಮಾತ್ರ ಉಳ್ಕೊಂಡಿದೆ, ಅನುಷ್ಠಾನದಲ್ಲಿ ಬರ್ತಿಲ್ಲ. ಈ ಮನೋಭಾವದಿಂದ ಏನಾಗ್ತಾ ಇದೆ, ನಮ್ಮೆಲ್ಲ ಆಚರಣೆಗಳು ವರ್ಷದ ಒಂದು ದಿನಕ್ಕೆ ಮೀಸಲಾಗಿ ನಂತರದ ದಿನ ಮರ್ತೋಗ್ತಿರುವಂತ ಒಂದು ದುರಾದೃಷ್ಟಕರ ಪರಿಸ್ಥಿತಿ ಇದೆ. ಇದನ್ನ ಈಗಲಾದ್ರೂ 2025 ಈ ಕಾಲು ಶತಮಾನವನ್ನ 21ನೇ ಶತಮಾನದಲ್ಲಿ ನಾವು ಆಗ್ಲೇ ಕ್ರಮಿಸಿಯಾಗಿದೆ. ಇನ್ನು ಬರುವ ವರ್ಷಗಳಲ್ಲಿ ನಮ್ಮ ಈ ಮಾನವ ಸಂಕುಲ ಈ ಭೂಮಿ ಮೇಲೆ ಸುರಕ್ಷಿತವಾಗಿ ಇನ್ನಷ್ಟು ಕಾಲ ಬದುಕಬೇಕಂತ ಹೇಳಿದ್ರೆ ನಮ್ಮ ಆಲೋಚನೆಗಳು ಖಂಡಿತವಾಗ್ಲೂ ಬದಲಾಗಬೇಕಾಗಿದೆ. ಈ ಮಾಲಿನ್ಯವನ್ನ ನಾವು ಸರಿಯಾಗಿ ನಿಭಾಯಿಸಬೇಕಾದಂತ ಅನಿವಾರ್ಯತೆ ಇದೆ. ಅದರಲ್ಲೂ ಕೃಷಿ ಕ್ಷೇತ್ರದಲ್ಲಿ ಒಂದು ಪೌಷ್ಟಿಕಾಂಶಯುಕ್ತ ಆಹಾರದ ಉತ್ಪಾದನೆ ಮಾಡುವ ಒಂದು ಕ್ಷೇತ್ರ ಇದಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಏನು ಜನಸಂಖ್ಯೆ ಇದೆ ಅದಕ್ಕೆ ಒಳ್ಳೆಯ ಆಹಾರವನ್ನು ಬೆಳೆಸಿಕೊಡುವಂತ ದೊಡ್ಡ ಸವಾಲು ನಮ್ಮ ಮುಂದಿದೆ. ನಮ್ಮ ದೇಶ ಈಗಾಗಲೇ 330 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಆಹಾರವನ್ನು ಉತ್ಪಾದನೆ ಮಾಡಿದೆ. ಅಂದ್ರೆ ಕಳೆದ ವರ್ಷದ ಅಂಕಿಅಂಶಗಳ ಪ್ರಕಾರ ತುಂಬಾನೇ ಸೆಲ್ಫ್ ಸಫಿಷಿಯಂಟ್, ಅಂದ್ರೆ ನಮಗೆ 300 ಆಹಾರಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ಅದು ಎಷ್ಟು ಪೌಷ್ಟಿಕಯುಕ್ತ ಆಹಾರ ಆಗಿದೆ ಅನ್ನೋದು ಪ್ರಶ್ನಾರ್ಥಕ. ಯಾಕೆಂತ ಹೇಳಿದ್ರೆ ನಮ್ಮ ಈ ಚಿಕಿತ್ಸೆಗೆ ನಾವು ಹಾಸ್ಪಿಟಲ್ಗೆ ಮಾಡ್ತಿರುವಂತ ಖರ್ಚು, ಔಷಧೋಪಚಾರಗಳು ನಾವೇನ್ ಮಾಡ್ತೀವಿ ಅದಕ್ಕೆ ಮಾಡ್ತಿರುವಂತ ಖರ್ಚನ್ನ ನೋಡಿದಾಗ, ಮತ್ತೆ ಪ್ರತಿಯೊಂದು ಮನೆಯಲ್ಲೂ ರೋಗ ರುಜಿನಗಳು ಯಾವಾಗ್ಲೂ ಇರೋದನ್ನು ನೋಡಿದಾಗ, ಪ್ರತಿಯೊಂದು ಮನೆಯಲ್ಲೂ ಒಂದಲ್ಲ ಒಬ್ರು ಟ್ಯಾಬ್ಲೆಟ್ ಗಳನ್ನ ತಗೊಳ್ಳೋದು, ಮತ್ತೆ ನಮ್ಮ ಮತ್ತು ಹಾಸ್ಪಿಟಲ್ ನಮ್ಮ ಮತ್ತು ಔಷಧಿ ಅಂಗಡಿಗಳ ಬಾಂಧವ್ಯ ದಿನದಿಂದ ದಿನಕ್ಕೆ ಗಟ್ಟಿ ಆಗ್ತಿರೋದ್ ನೋಡಿದ್ರೆ ಭಯ ಆಗುತ್ತೆ. ಒಂದು ಊರಿನಲ್ಲಿ ಹೆಚ್ಚು ಹಾಸ್ಪಿಟಲ್ ಗಳಿದೆ, ಹೆಚ್ಚು ಔಷಧಿ ಅಂಗಡಿಗಳಿದೆ ಅಂದ್ರೆ ಅದೊಂದು ಕೆಟ್ಟ ಸಂಕೇತ, ಅದೊಂದು ಅನಾರೋಗ್ಯ ಪೀಡಿತ ಸಮಾಜದ ಸಂಕೇತ ಅಂತಾನೆ ನಾನು ನಂಬುತ್ತೇನೆ. ಹಾಗಾಗಿ ನಮ್ಮೂರಲ್ಲಿ ಔಷಧಿ ಅಂಗಡಿನೇ ಇಲ್ಲ, ಯಾಕೆಂದ್ರೆ ನಾವೆಲ್ಲರೂ ಆರೋಗ್ಯವಾಗಿದ್ದೇವೆ ಅಂತ ಹೇಳುವಂತ ಸಂದರ್ಭ ಬರಬೇಕು. ನಮಗೆ ಹಾಸ್ಪಿಟಲ್ ಅವಶ್ಯಕತೆ ಇಲ್ಲ, ಏನೋ ಒಂದು ಅನಿವಾರ್ಯ ಸಂದರ್ಭಗಳಿಗೆ ಅಷ್ಟೇ ಬೇಕು, ಬಟ್ ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ನಾವೆಲ್ಲ ವರಿನೇ ಮಾಡೋದಿಲ್ಲ, ಯಾಕೆಂದ್ರೆ ಅದು ಇವತ್ತು ಬಂದು ನಾಳೆ ಹೊರಟೋಗುತ್ತೆ. ಅಷ್ಟು ಆರೋಗ್ಯ ನಮಗಿದೆ, ಯಾಕೆಂದ್ರೆ ನಾವು ಒಳ್ಳೆ ಆಹಾರ ತಿಂತೇವೆ, ನಮ್ಮೂರು ಗಾಳಿ ಚೆನ್ನಾಗಿದೆ, ನಮ್ಮೂರ ನೀರಿನ ಕ್ವಾಲಿಟಿನ ನಾವು ಇಂಪ್ರೂವ್ ಮಾಡ್ಕೊಂಡಿದೀವಿ ಅಂತ ಹೇಳುವಂತ ಒಂದು ಆಲೋಚನೆ ನಮ್ಮೆಲ್ಲರಿಗೂ ಬರ್ಬೇಕು. ಅಂದ್ರೆ ಅಂತ ಪರಿಸ್ಥಿತಿಯನ್ನ ನಾವು ಯಾರು ಸೃಷ್ಟಿ ಮಾಡಬೇಕು ಅಂತ ಪ್ರಶ್ನೆ ಬಂದ್ರೆ ಪ್ರತಿಯೊಬ್ಬರು ಅದ್ರ ಕಡೆ ಕೆಲಸ ಮಾಡ್ಬೇಕು. ಅಂದ್ರೆ ನಾನಾಗ್ಲಿ ನೀವಾಗ್ಲಿ ಇನ್ನೊಬ್ರ ಕಡೆ ಬೆರಳು ತೋರಿಸಿ ಅವ್ರು ಮಾಡ್ಲಿ ಅಂತ ಹೇಳೋದಲ್ಲ, ನಾನೇನ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನನಗೂ ಗಾಳಿ ಬೇಕು, ನಾನು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಿಡ್ತೀನಿ, ಆಕ್ಸಿಜನ್ ಒಳಗೆ ತಗೋತೀನಿ. ಆದ್ರೆ ಗಿಡಗಳು ಕಾರ್ಬನ್ ಡೈಆಕ್ಸೈಡ್ ಒಳಗೆ ತಗೊಂಡು ಆಕ್ಸಿಜನ್ ಹೊರಗೆ ಕೊಡ್ತವೆ. ಸೊ ಯಾವ್ದು ಜಾಸ್ತಿ ಆಗ್ಬೇಕು? ಗಿಡಗಳು ಜಾಸ್ತಿ ಆಗ್ಬೇಕು. ಹಂಗಂತ ಮನುಷ್ಯ ಇರೋದು ಬೇಡವಾ, ಮನುಷ್ಯ ಹುಟ್ಟದ್ ಬೇಡವಾ? ಹಾಗೆ ಹೇಳಲಿಕ್ಕೆ ಆಗಲ್ಲ. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮನುಷ್ಯನಿಗೆ ಈ ಸಂವೇದನೆ ಕೊಟ್ರೆ, ಮಗುವಿನಿಂದ ಈ ಸಂವೇದನೆ ನಾವು ಕೊಡ್ತಾ ಬಂದು, ಮನುಷ್ಯನಿಗೆ ಕನಿಷ್ಠ ಅಂದ್ರೆ 15 ಗಿಡ ಇರಬೇಕು ಅಂತ ಒಂದು ಮಾತಿದೆ. ಅಂತ ಗಿಡಗಳನ್ನ ನಾನು ಅಡಾಪ್ಟ್ ಮಾಡ್ಕೊಂಡು ದತ್ತು ತಗೊಂಡು ಸಾಕೊಂಡು ಮಾಡ್ತೀನಿ. ನಾನು ನನ್ನ ಜೀವಿತಾವಧಿಯಲ್ಲಿ 15 ಒಳ್ಳೆಯ ಗಿಡ ಮರ ದೊಡ್ಡ ಮರಗಳಾಗುವಂತ ಗಿಡಗಳನ್ನ ಹಾಕಿ ಬೆಳೆಸಿ ನನ್ನದೊಂದು ಸಣ್ಣ ಋಣವನ್ನ ಪ್ರಕೃತಿ ಮಾತೆಗೆ ತೀರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಅನ್ನೋ ಆಲೋಚನೆಯನ್ನು ನಾವು ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೀವಲ್ಲ, ಸಣ್ಣದಾಗಿರುವಾಗಲೇ ಹಾಕ್ಬೇಕು. ಅದನ್ನ ನಮ್ಮ ಪರಮ ಪೂಜ್ಯ ಶ್ರೀ ತರಳುಬಾಳು ಜಗದ್ಗುರುಗಳು ಯಾವಾಗ್ಲೂ ಹೇಳ್ತಾರೆ, ನೋಡಪ್ಪ ಈ ಮಕ್ಕಳು ಆರೋಗ್ಯವಾಗಿದ್ರೆ ನಮ್ಮ ಸಮಾಜ ಆರೋಗ್ಯವಾಗಿರುತ್ತೆ, ಆರೋಗ್ಯವಂತ ಸಮಾಜ ಆರ್ಥಿಕವಾಗಿ ಸದೃಢವಾಗಿರುತ್ತೆ, ಆರ್ಥಿಕವಾಗಿ ಸದೃಢವಾಗಿರುವ ಸಮಾಜ ಇರುವಂತ ದೇಶ ಅತ್ಯಂತ ಸಂಪದ್ ಭರಿತವಾಗಿರುತ್ತೆ. ಕಣಪ್ಪ, ಇದಕ್ಕೆ ಒಂದಕ್ಕೊಂದು ಕನೆಕ್ಷನ್ ಇದೆ. ನೀವು ವಿಜ್ಞಾನಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಮ್ಗೆ ಯಾವಾಗಲೂ ಆದೇಶ ಮಾಡ್ತಿರ್ತಾರೆ. ಅವ್ರ ಮಾತನ್ನ ನಾನು ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಕೊಳ್ತೇನೆ, ಅದನ್ನ ಅನುಷ್ಠಾನ ತರಲಿಕ್ಕೆ ನಾವು ಪ್ರಯತ್ನ ಪಡ್ತಾನೆ ಇರ್ತೀವಿ. ಪರಮ ಪೂಜ್ಯರು ಅವರು ಕಾರ್ಯಕ್ಷೇತ್ರವಾಗಿ ಏನು ಸಿರಿಗೆರೆ ಅಂತ ಇದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ, ಸಿರಿಗೆರೆ ತರಳಬಾಳು ಬೃಹನ್ ಮಠ ಇದೆ, ಅಲ್ಲಿ 3,000 ಮಕ್ಕಳು ಉಚಿತ ಶಿಕ್ಷಣವನ್ನು ಪಡೀತಾ ಇದ್ದಾರೆ, ಉಚಿತ ಆಹಾರ ಮತ್ತು ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆಯನ್ನ ಪರಮ ಪೂಜ್ಯರು ಮಾಡಿದ್ದಾರೆ. ಈ ಎಲ್ಲಾ ಮಕ್ಕಳಿಗೆ ಆರೋಗ್ಯವಂತ ಆಹಾರವನ್ನು ಆಹಾರವನ್ನು ಕೊಡಬೇಕು ಅನ್ನೋ ಕಲ್ಪನೆಯಲ್ಲಿ ತಾಜಾ ವೆಜಿಟೇಬಲ್ಸ್ ಅಂದ್ರೆ ತರಕಾರಿಗಳನ್ನು ಬೆಳೆಸುವಂತ ಒಂದು ಕೈಂಕರ್ಯವನ್ನು ಅವರು ಕೈಗೊಂಡಿದ್ದಾರೆ. ಅವರು ಇರುವಂತ ಬಿಡಾರದ ಸುತ್ತಮುತ್ತ ಇರುವ ಶಾಂತಿವನದಲ್ಲಿ ಅವರು ಈ ತರದ ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ. ಈಗ ಅದಕ್ಕೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಕೈಜೋಡಿಸಿ ಕೆಲಸ ಮಾಡ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಈಗ ತರಕಾರಿಗಳನ್ನು ಬೆಳೆಸಿ ಮಕ್ಕಳಿಗೆ ಕೊಡುವಂತದ್ದು, ಹೀಗೆ ಈ ರೀತಿಯ ಗುರುವರ್ಯರು ನಮಗೆ ಮಾರ್ಗದರ್ಶನ ನೀಡ್ತಾ ಹೋದ್ರೆ ಇದು ನಮ್ಮ ಪ್ರಾಂತ್ಯಕ್ಕಾಯ್ತು, ಹಾಗೇನೆ ಬೇರೆ ಬೇರೆ ಕಡೆ ಎಲ್ಲರೂ ಗುರುವರ್ಯರಿರ್ಬೋದು, ಸಾಮಾಜಿಕ ಕಳಕಳಿ ಇರುವಂತಹ ಯಾವುದೇ ವ್ಯಕ್ತಿಗಳಿರ್ಬೋದು, ಅದು ರಾಜಕಾರಣಿಗಳಿರ್ಬೋದು, ವಿಜ್ಞಾನಿಗಳಿರ್ಬೋದು, ಸಮಾಜದ ಮುಖಂಡರಿರ್ಬೋದು, ಎಲ್ಲರೂ ಈ ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಪರಿಸರ ಮಾಲಿನ್ಯದ ಬೇರೆ ಬೇರೆ ವಿಚಾರಗಳನ್ನ ಹತೋಟಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಸರ್, ಈಗಾಗಲೇ ನಾವು ಕೇಳ್ತಾ ಇದ್ದೇವೆ ಕಾಡು ಬೆಳೆಸಿ ನಾಡು ಉಳಿಸಿ, ಕಾಡು ಬೆಳೆಸಿ ಪರಿಸರ ಸಂರಕ್ಷಣೆ ಮಾಡಿ ಅಂತೇಳಿ. ಅಂದ್ರೆ ಯಾವ ಯಾವ ಒಂದು ಭಾಗದಲ್ಲಿ ಈ ಅರಣ್ಯ ಗಿಡಗಳನ್ನ ಬೆಳೆಸಿ ಪರಿಸರ ಸಂರಕ್ಷಣೆಯನ್ನ ಮಾಡಬಹುದು ಅಂತ ಹೇಳ್ತೀರಾ? ನನಗೆ ಬಹಳ ಇಷ್ಟವಾದಂತ ಅಂಶವನ್ನ ನೀವು ಟಚ್ ಮಾಡಿಬಿಟ್ರಿ, ಅರಣ್ಯ ಗಿಡಗಳು ಹಾಕೋದು ಅಂತ. ಈ ವಿಚಾರದಲ್ಲಿ ಒಂದು ದೇಶಕ್ಕೆ 35% ಹಸಿರಿರಬೇಕು ಅಂತ ಒಂದು ಮಾತಿದೆ, ಒಂದು ಸರ್ವೆ ಪ್ರಕಾರ, ಒಂದು ವೈಜ್ಞಾನಿಕ ವಿಶ್ಲೇಷಣೆ ಪ್ರಕಾರ ಒಂದು ದೇಶದ ವಿಸ್ತೀರ್ಣದಲ್ಲಿ 30-35% ಹಸಿರಿನಿಂದ ತುಂಬಿರಬೇಕು ಆ ದೇಶ. ಅಂದ ತಕ್ಷಣ ಅದನ್ನ ನಾವು ಕೆಳಗಡೆ ತಗೊಂಡ್ಬಂದ್ರೆ, ಉದಾಹರಣೆಗೆ ಜಿಲ್ಲಾವಾರು ಅಂತಾನೆ ತಗೊಂಡ್ರೆ ಅಥವಾ ನಾಡುವಾರು ಅಂದ್ರೆ ರಾಜ್ಯವಾರು ತಗೊಂಡ್ರೆ, ಒಂದು ರಾಜ್ಯದಲ್ಲಿ ಅಷ್ಟೇ ಇರಬೇಕು, ಒಂದು ಜಿಲ್ಲೆಯಲ್ಲಿ ಅಷ್ಟೇ ಇರಬೇಕು. ಹಾಗೇನೆ ಒಂದು ಮನೆ ಅಂತ ತಗೊಂಡಾಗ ಒಂದು ಮನೆಯ ಸುತ್ತಮುತ್ತಲಿನ ಜಾಗದಲ್ಲೂ 30% ಹಸಿರಿರಬೇಕು, ಹಸಿರಿಗೆ ಸಂಬಂಧಪಟ್ಟಂತ ವಿಚಾರಗಳಿರಬೇಕು ಅಂತೇಳಿ ಅದು ಸೂಚಿಸುತ್ತೆ. ಈ ವೈಜ್ಞಾನಿಕ ಈ ತುಲನೆ ಪ್ರಕಾರ ಯೋಚನೆ ಮಾಡಿದಾಗ ನಮ್ಮ ಸುತ್ತಮುತ್ತ ನಮ್ಮ ಕುಟುಂಬದ ಒಂದು ಮಗು ಹೇಳುತ್ತೆ, ಅವಳು ಗುಡ್ ಫಾರ್ ರೈಸ್ ಅಂತ ಯಾವ್ದಪ್ಪ ಅಂದ್ರೆ ಹಸಿರು ಕಾಣ್ತಿರ್ಬೇಕು ಎದುರಿಗೆ ಅಂತ, ದಟ್ ಇಸ್ ಗುಡ್ ಫಾರ್ ರೈಸ್ ಅಂತ ಹೇಳ್ತಾನ ಅವನು ಸಣ್ಣವನು. ಹಂಗೆ ನಮ್ಮ ಸುತ್ತಲೂ ಹಸಿರಿನಿಂದ ತುಂಬಿರುವಂತಹ ಗಿಡಗಳಿರಬಹುದು, ಹಸಿರಿನ ವಾತಾವರಣ ಇದ್ರೆ ಖಂಡಿತವಾಗ್ಲೂ ಮನಸ್ಸಿಗೂ ನೆಮ್ಮದಿ, ಕಣ್ಣಿಗೂ ತುಂಬಾ ಒಂದು ಆರೋಗ್ಯವಂತ ಕಣ್ಣುಗಳಿಗೆ ಅದು ಸಹಾಯ ಮಾಡುತ್ತೆ. ಇದನ್ನ ಗಮನದಲ್ಲಿಟ್ಟುಕೊಂಡಾಗ ನಮ್ಮ ಅರಣ್ಯ ಪ್ರದೇಶವನ್ನ ನಾವು ಹೆಚ್ಚು ಮಾಡ್ಕೊಳ್ಳೇಬೇಕು. ಮುಂದುವರೆದು ಹೇಳೋದಾದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರುವಂತಹ ಲೋಕಾರೂಢಿ ಸತ್ಯ ಏನಪ್ಪಾ ಅಂದ್ರೆ ಜಾಸ್ತಿ ಮರಗಳಿದ್ರೆ ಜಾಸ್ತಿ ಮಳೆ ಬರ್ತದೆ, ಚೆನ್ನಾಗಿ ಮಳೆ ಆದ್ರೆ ಬೆಳೆ ಚೆನ್ನಾಗಿ ಬರ್ತದೆ, ಮತ್ತಿನ್ನೇನು ಹೇಳಬೇಕಾಗಿಲ್ಲ, ಎಲ್ಲವೂ ಚೆನ್ನಾಗಿ ಆಗ್ತಾ ಹೋಗ್ತದೆ. ಮಳೆ ಬೆಳೆ ಚೆನ್ನಾಗಿದ್ರೆ ಅದೊಂದು ಸಮೃದ್ಧವಾದಂತಹ ದೇಶವಾಗಿ ಮುಂದುವರಿಯುತ್ತದೆ. ಇದನ್ನ ಇಷ್ಟು ಡೈರೆಕ್ಟ್ ಕನೆಕ್ಷನ್ ಇರುವಂತಹ ಒಂದು ವಿಚಾರವನ್ನ ಇದನ್ನ ನಾವು ನಿರ್ಲಕ್ಷ್ಯ ಮಾಡಬಾರದು. ಅರಣ್ಯವನ್ನ ಯಾರು ಬೇಕಾದ್ರು ಎಲ್ಲಿ ಬೇಕಾದ್ರೂ ಬೆಳಿಬಹುದು. ಅರಣ್ಯ ಅಂದ್ರೆ ಏನು? ಸಾವಿರಾರು ಮರಗಳಿದ್ದು ಎಸ್ ಅರಣ್ಯ, ನಮಗೆ ಅಷ್ಟು ಜಾಗ ಇಲ್ಲ, ಅಷ್ಟು ಶಕ್ತಿ ಇಲ್ಲ. ಏನ್ ಮಾಡಬಹುದು? ಪ್ರತಿಯೊಬ್ಬ ರೈತರು ಇರ್ಬೋದು, ನಾನೊಬ್ಬ ರೈತ ವಿಜ್ಞಾನಿಯಾಗಿ ರೈತರ ಜೊತೆ ಒಡನಾಟ ಇಟ್ಕೊಂಡಿರೋದ್ರಿಂದ ರೈತರ ಜೊತೆ ಈ ವಿಚಾರಗಳನ್ನ ನಾನು ಯಾವಾಗಲೂ ಅವ್ರನ್ನ ಅನುಷ್ಠಾನ ತರಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಕೃಷಿ ಅರಣ್ಯ ಅಂತ ಮಾಡಿಸಿದೀವಿ ಸಾಕಷ್ಟು ಕಡೆ. ಉದಾಹರಣೆಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ನಾವು 10,000 ಗಿಡಗಳನ್ನ ಆ ಜಮೀನಲ್ಲಿ ಹಾಕಿದ್ದೇವೆ. ಆ ಸುತ್ತಮುತ್ತಲ ಇರುವ ಗಾಳಿಯ ಗುಣಮಟ್ಟವನ್ನು ನೀವು ಪರೀಕ್ಷೆ ಮಾಡಿದ್ರೆ ಅದೇ ಗಾಳಿಯ ಗುಣಮಟ್ಟ ಬೇರೆ ಕಡೆ, ಉದಾಹರಣೆಗೆ ಪಿಬಿ ರೋಡಲ್ಲೋ ಅಥವಾ ಇಲ್ಲೆಲ್ಲೋ ಬಸ್ ಸ್ಟ್ಯಾಂಡ್ ಇರೋ ಜಾಗದಲ್ಲೋ ನೀವು ಮಾಡಿದ್ರೆ ವ್ಯತ್ಯಾಸ ಗೊತ್ತಾಗುತ್ತೆ. ಅದು ಗಿಡಗಳ ಕಾರಣದಿಂದ ಗಾಳಿ ಎಷ್ಟು ಶುದ್ಧವಾಗಿದೆ, ಶುದ್ಧವಾದ ಗಾಳಿ ಸೇವನೆ ಮಾಡುವಂತಹ ಅವಕಾಶ ಇರುವಂತಹ ನಾಗರಿಕರು ಎಷ್ಟು ಅದೃಷ್ಟವಂತರು ಅಂತ ಹೇಳಿ ನಾವು ಈ ರೀತಿ ಒಂದು 3 ಮಿನಿ ಅರಣ್ಯಗಳನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಕದಳಿವನದಲ್ಲಿ ಮಾಡಿದ್ದೇವೆ. ತೋಳು ಹುಣಸೆ ಕೇಸರಿ ವನದಲ್ಲೂ ಕೂಡ 8,000 ಗಿಡಗಳನ್ನು ಹಾಕಿದ್ದೇವೆ, ಅಲ್ಲಿ ಕೂಡ ಮಿನಿ ಅರಣ್ಯವನ್ನು ಮಾಡಿದ್ದೇವೆ. ಮಿಯಾವಾಕಿ ಮಿನಿ ಫಾರೆಸ್ಟ್ ಅನ್ನೋ ಒಂದು ತತ್ವದ ಅಡಿಯಲ್ಲಿ ಹತ್ತತ್ರ ಹೆಚ್ಚು ಸಾಂದ್ರತೆ ಇರುವ ರೂಪದಲ್ಲಿ ಗಿಡಗಳನ್ನ ಹಾಕಿ ಮತ್ತೆ ಈ ಭಾಗಕ್ಕೆ ಅಂದ್ರೆ ಹೊಂದ್ಕೊಂಡು ಬೆಳೆಯುವಂತಹ ಗಿಡಗಳನ್ನ ಹಾಕಿ ಅರಣ್ಯವನ್ನು ಬೆಳೆಸುವಂತ ಪ್ರಯತ್ನ ಮಾಡಿದೆ. ಈ ಪ್ರಯತ್ನವನ್ನು ನೋಡಿ ನಮ್ಮ ದಾವಣಗೆರೆ ಸಿಟಿ ಕಾರ್ಪೊರೇಷನ್ ಮೇಯರ್ ಆಗಿದ್ದಂತ ಆಗಿನ ಶ್ರೀ ವೀರೇಶ್ ಸರ್ ಅವರು 50,000 ಗಿಡಗಳನ್ನ ಹಾಕ್ಸಿದ್ದಾರೆ. ಅವೆಲ್ಲವೂ ಈಗ ಮಿನಿ ಅರಣ್ಯಗಳಾಗಿ ಅನೇಕ ಪಾರ್ಕ್ಗಳಲ್ಲಿ ನಮ್ಮ ದಾವಣಗೆರೆ ಸಿಟಿಯಲ್ಲಿ ಚೆನ್ನಾಗಿ ಬೆಳೆದು ಕಾಣ್ತಾ ಇದಾವೆ. ಎಲ್ಲರಿಗೂ ಅದನ್ನ ನೋಡಿದ್ರೆ ಖುಷಿ ಆಗ್ತದೆ. ಹೀಗೆ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ, ಆಫೀಸ್ಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ, ಬ್ಯಾಂಕ್ ಸುತ್ತಮುತ್ತ ಅಷ್ಟೇ ಏಕೆ ಪ್ರತಿಯೊಂದು ಮನೆ ಸುತ್ತಮುತ್ತನು ಸಾಧ್ಯವಾದಷ್ಟು ಗಿಡಗಳನ್ನ ಬೆಳೆಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅದು ತರಕಾರಿ ಗಿಡ ಇರ್ಬೋದು, ಹೂವಿನ ಗಿಡ ಇರ್ಬೋದು, ಅರಣ್ಯದ ಬೇರೆ ಯಾವ್ದಾದ್ರು ಒಂದು ಸಸಿ ಇರ್ಬೋದು, ಹಸಿರಾಗಿರುವಂತಹ ಯಾವುದೇ ಸಸಿ ಆದ್ರೂ ಕೂಡ ನಮಗೆ ಸಹಾಯ ಮಾಡುತ್ತದೆ. ಹೀಗೆ ಎಲ್ಲೆಲ್ಲಿ ಅವಕಾಶ ಇದೆ ಅದರಲ್ಲಿ, ಮತ್ತೆ ಇದನ್ನ ಹಾಕಿ ಬಿಡೋದಲ್ಲ, ಅದನ್ನ ಕಾಪಾಡಬೇಕು, ಅದನ್ನ ಬೆಳೆಸಬೇಕು. ಈ ರೀತಿಯ ಒಂದು ಮನೋಭಾವನೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಈ ಪರಿಸರ ದಿನಾಚರಣೆಗೂ ಅರ್ಥ ಬರುತ್ತೆ. ಹಾಗೇನೆ ಹಸಿರು ಅಂತ ಏನ್ ಬಯಸ್ತೀವಿ, ಅರಣ್ಯ ಅಂತ ಏನ್ ಬಯಸ್ತೀವಿ, ಅದು ಯಾರೋ ಮಾಡಿಕೊಡೋದು ಅಂತ ಅನ್ಕೊಳ್ದಾಗೆ ನಾನು ಕೂಡ ಅರಣ್ಯವನ್ನು ಬೆಳೆಸಬಲ್ಲೆ, ಒಂದು ಗಿಡ ನಾನು ಬೆಳೆಸಿದ್ರೆ ಅರಣ್ಯದ ಒಂದು ಭಾಗ ಅದು ಅಂತ ಮನೋಭಾವನೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅರಣ್ಯ ಎಲ್ಲ ಕಡೆ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ, ಪರಿಸರ ದಿನಾಚರಣೆಗೆ ಅರ್ಥ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಅಂದ್ರೆ ನಾವು ಇವತ್ತಿನ ದಿನದಲ್ಲಿ ಪರಿಸರವನ್ನ ಕಾಪಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈಗ ಮಾನವ ಕುಲಕ್ಕಲ್ಲದೆ ಪ್ರತಿಯೊಂದು ಜೀವಿಗಳ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ. ಡೆಫಿನೆಟ್ಲಿ ನಮ್ಮ ಈ ಪರಿಸರ ದಿನಾಚರಣೆಯನ್ನ ಯಾಕೆ ಇಷ್ಟು ಗಂಭೀರವಾಗಿ ವಿಶ್ವಸಂಸ್ಥೆಯವರು ಪ್ರತಿ ವರ್ಷ ಮಾಡ್ತಾ ಇದಾರೆ, ಆಮೇಲೆ ಈ ರೀತಿಯ ಘೋಷವಾಕ್ಯಗಳನ್ನ ಕೊಡ್ತಾ ಇರ್ತಾರೆ, ಮತ್ತೆ ಎಲ್ಲ ದೇಶಗಳಲ್ಲೂ ಇದರ ಬಗ್ಗೆ ಜಾಗೃತಿ ಮೂಡಿಸಿ ಅಂತೇಳಿ ಅವರು ಕೇಳ್ಕೊಳ್ತಾನೆ ಇರ್ತಾರೆ, ಅವಾಗ್ಲೇನೆ ಗೊತ್ತಾಗುತ್ತೆ ಪರಿಸರದ ಮಾಲಿನ್ಯದಿಂದ ಆಗ್ತಿರುವಂತ ದೊಡ್ಡ ದೊಡ್ಡ ಅನಾಹುತಗಳು ಅಂದ್ರೆ ಇಡೀ ದೇಶದ ಆರ್ಥಿಕತೆ ಕುಸಿದು ಹೋಗುವಂತ ಅನಾಹುತಗಳಾಗಿದೆ. ಉದಾಹರಣೆಗೆ ಈಗ ನೋಡಿ, ವಾಯುಗುಣ ಬದಲಾವಣೆ, ಹವಾಮಾನ ವೈಪರೀತ್ಯ ಅನ್ನೋದು ಕೂಡ ಈ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಣೆ. ಈ ಮಾಲಿನ್ಯದ ಲಿಂಕ್ ಇಟ್ಕೊಂಡಿರುವ ಕ್ಲೈಮೇಟ್ ಚೇಂಜ್ ಅಂತ ಏನ್ ಹೇಳ್ತೀವಿ, ಈ ಎಲ್ಲ ವಿಚಾರಗಳು ನೇರವಾಗಿ ನಮ್ಮ ಇಡೀ ಭೂಮಂಡಲವನ್ನೇ ತೊಂದರೆಗೆ ಈಡು ಮಾಡುವಂತ ಸನ್ನಿವೇಶ ಸೃಷ್ಟಿಯಾಗಿದೆ. ಉದಾಹರಣೆಗೆ ಏನು ಮಂಜುಗಡ್ಡೆ ಇರುವಂತಹ ಧ್ರುವಗಳೇನಿದೆ, ಉತ್ತರ ಧ್ರುವ, ದಕ್ಷಿಣ ಧ್ರುವ, ಇವುಗಳಲ್ಲಿ ಮಂಜುಗಡ್ಡೆ ಕರಗ್ತಾ ಇರುವಂತದ್ದು, ಕರಗಿದ ಮಂಜುಗಡ್ಡೆಯಿಂದಾಗಿ ಸಮುದ್ರ ಮಟ್ಟ ಏರಿಕೆಯಾಗಿ ಸಮುದ್ರದ ತೀರದಲ್ಲಿರುವಂತಹ ಪ್ರದೇಶಗಳು ಮುಳುಗಿ ಹೋಗ್ತಿರುವಂತದ್ದು, ಅದಾದ ಮೇಲೆ ಇದರಿಂದ ಹೆಚ್ಚಿದ ಸಮುದ್ರ ಮಟ್ಟದಿಂದಾಗಿ ಮೋಡ ಆಗುವಿಕೆ ಮಳೆ ಆಗುವಿಕೆಯ ಮೇಲೆ ಆಗಿರುವಂತ ಉಲ್ಟಾ ಪರಿಣಾಮ, ಅದರಿಂದಾಗಿ ಸರಿಯಾದ ಸಂದರ್ಭದಲ್ಲಿ ಮಳೆ ಆಗದೆ ಇರೋದು, ಅಥವಾ ಕಾಲವಲ್ಲದ ಕಾಲದಲ್ಲಿ ಹೆಚ್ಚು ಮಳೆಯಾಗಿ ಅನೇಕ ಪ್ರವಾಹದ ಸಂದರ್ಭಗಳನ್ನು ಸೃಷ್ಟಿ ಮಾಡ್ತಿರುವಂತದ್ದು, ಹೀಗೆ ಒಂದಕ್ಕೊಂದಕ್ಕೆ ನೋಡ್ತಾ ಹೋದ್ರೆ ಬಹಳ ಈ ಮಾಲಿನ್ಯ ಮತ್ತು ವಾಯುಗುಣ ಬದಲಾವಣೆ, ಹವಾಮಾನ ವೈಪರೀತ್ಯಗಳು, ಅವುಗಳಿಂದ ಆಗುತ್ತಿರುವಂತ ದುಷ್ಪರಿಣಾಮಗಳು ಎಲ್ಲಾ ಕ್ಷೇತ್ರದ ಮೇಲೆ, ಮುಖ್ಯವಾಗಿ ಕೃಷಿ ಕ್ಷೇತ್ರದ ಮೇಲೆ. ಹೀಗಾಗಿ ಕೃಷಿ ಕ್ಷೇತ್ರದಲ್ಲಿ ಆಗ್ತಿರುವಂತ ಈ ಬದಲಾವಣೆಗಳನ್ನು ಗಮನಿಸಿದಾಗ, ಹವಾಮಾನ ವೈಪರೀತ್ಯದಿಂದ ಆಗ್ತಿರುವಂತ ಬದಲಾವಣೆಗಳನ್ನು ಗಮನಿಸಿದಾಗ ಬಹಳ ಭಯ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಬರುವಂತ ನಾವು ಕಂಡರಿಯದ ಕೇಳರಿಯದ ರೋಗ ರುಜಿನಿಗಳು ಬೆಳೆಗಳಲ್ಲಿ ಬರ್ತಾ ಇದಾವೆ, ಅವುಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಮನುಷ್ಯನಿಗೆ ಅಷ್ಟು ಸುಲಭ ಆಗ್ತಾ ಇಲ್ಲ. ಇವುಗಳಿಂದಾಗಿ ನಾವು ಬೆಳೆ ನಾಶ ಆಗ್ತಾ ಇದೆ, ಆಮೇಲೆ ಆಹಾರದ ಕೊರತೆ ಆಗುವಂತ ಸಂದರ್ಭಗಳು ಸೃಷ್ಟಿಯಾಗ್ತಾ ಇದೆ, ಆಮೇಲೆ ಅದಕ್ಕಾಗುವಂತ ಖರ್ಚು ವೆಚ್ಚಗಳು ಸುಮಾರಲ್ಲ. ಹೀಗೆ ಒಂದಕ್ಕೊಂದಕ್ಕೆ ಗಮನಿಸಿದಾಗ ಆಹಾರದ ಉತ್ಪಾದನೆ ಇಳುವರಿ ಮೇಲೆ ಅಭಾವ ಬಂದು ಇಳುವರಿ ಕುಂಠಿತ ಆಗಿ ಖರ್ಚು ಜಾಸ್ತಿಯಾಗಿ, ಆಮೇಲೆ ಕಾಲವಲ್ಲದ ಸಂದರ್ಭದಲ್ಲಿ ಆಗುವಂತ ಈ ಅನಾಹುತಗಳಿಂದ ಪ್ರವಾಹ ಸೃಷ್ಟಿಯಾಗುವಂತದ್ದು, ಮಾನವ ಜೀವ ಇತರ ಜೀವಗಳ ನಷ್ಟ ಆಗುವಂತದ್ದು, ಹೀಗೆ ಆಮೇಲೆ ನಮ್ಮ ಇಡೀ ವ್ಯವಸ್ಥೆನೆ ಅಲ್ಲೋಲ್ ಕಲ್ಲೋಲವಾಗುತ್ತೆ. ಯಾಕೆಂದ್ರೆ ಒಂದು ಸರಿ ಪ್ರವಾಹ ಬಂದ್ರೆ ಅದು ಸರಿಯಾಗ್ಲಿಕ್ಕೆ ತಿಂಗಳುಗಟ್ಟಲೆ ಬೇಕಾಗುತ್ತೆ. ನಮ್ಮೆಲ್ಲ ದೈನಂದಿನ ಬದುಕು, ನಮ್ಮ ಬದುಕಿನ ರೀತಿ ಎಲ್ಲವೂ ಬದಲಾಗುತ್ತೆ. ಹೀಗೆ ಇದು ಮತ್ತೆ ಮತ್ತೆ ಆಗ್ತಾ ಇದ್ರೆ ನಮಗೆ ಬೇರೆ ನಾರ್ಮಲ್ ಸಹಜವಾದ ಜೀವನವನ್ನು ನಡೆಸಲಿಕ್ಕೆ ಆಗ್ಲಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಈ ತರದ ವಿಚಾರಗಳು ಮತ್ತೆ ಮತ್ತೆ ಬರಬಹುದು. ಕೊರೋನಾ ಬಂದು 2-3 ವರ್ಷ ಮಾಡಿದ ಅನಾಹುತದಿಂದ ಬಹುಶಃ ಕೊರೋನಾ ಸಂದರ್ಭದಲ್ಲಿ ಆಗಿರುವ ಅನಾಹುತಗಳಿಂದ ಇನ್ನು 10-15 ವರ್ಷದವರೆಗೂ ನಮಗೆ ಅದರ ಎಫೆಕ್ಟ್ ಇರುತ್ತೆ. ಮತ್ತೆ ಅನೇಕ ಮಕ್ಕಳಿಗೆ ಆಗಿರುವ ತೊಂದರೆಗಳನ್ನ ನಾವು ಗಮನಿಸಿದ್ರೆ, ಉದಾಹರಣೆಗೆ ಸಣ್ಣ ಉದಾಹರಣೆ ಹೇಳೋದಾದ್ರೆ ಬಹಳಷ್ಟು ಮಕ್ಕಳಿಗೆ ಕನ್ನಡಕ ಬಂದಿರೋದು ಆ ಸಂದರ್ಭದಲ್ಲಿ 5-10 ವರ್ಷ ಅಥವಾ 15 ವರ್ಷದ ಮಕ್ಕಳಿಗೆ ಕನ್ನಡಕ ಬಂದಿದೆ. ಇದು ಅವರು ಹೊರಗಡೆ ಹೋಗ್ಲಿಕ್ಕಾಗದೆ ಸೂರ್ಯನ ಬೆಳಕು ಬೀಳದೆ ವಿಟಮಿನ್ ಡಿಫಿಷಿಯನ್ಸಿ ಆಗಿ ನರಗಳ ದೌರ್ಬಲ್ಯತೆ ಬೆಳೆದು ಕನ್ನಡಕ ಬಂದಿರೋದು ನೇರವಾದಂತಹ ಉದಾಹರಣೆಗಳು ಮನೆ ಮನೆಗಳಲ್ಲಿ ಇವೆ. ಇದು ಒಂದು ಉದಾಹರಣೆ ಹೇಳ್ತೀನಿ. ಹಾಗೆ ಅಂದ್ರೆ ನೋಡಿ, ಅಲ್ಲಿ ದೈಹಿಕವಾದಂತಹ ಒಂದು ವೀಕ್ನೆಸ್ ಶುರುವಾಗಿದೆ, ದೈಹಿಕವಾಗಿ ಅವರಿಗೆ ಅನಾರೋಗ್ಯ ಕಾಡ್ಲಿಕ್ಕೆ ಶುರುವಾಯಿತು. ಹೀಗೆ ಕೃಷಿ ಕ್ಷೇತ್ರದಲ್ಲಿ ನಾನು ಆಗ್ಲೇ ಹೇಳಿದಾಗೆ ಬೆಳೆಗಳ ಮೇಲೆ ಪರಿಣಾಮ ಬೀರುತ್ತೆ. ಈ ಸೀಸನಲ್ ಬೆಳೆಗಳಿರ್ಬೋದು, ಹೊಲ ಬೆಳೆಗಳಿರ್ಬೋದು, ತೋಟಗಾರಿಕೆ ಬೆಳೆಗಳ ಮೇಲೆ ಇರಬಹುದು. ಹೀಗೆ ನೋಡಿ, ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಸಡನ್ ಆಗಿ ಈ ತರದೊಂದು ಕೀಟ ನಾವು ನೋಡೇ ಇರಲಿಲ್ಲ, ಸಡನ್ ಆಗಿ ಅಂತದ್ದು ಒಂದು ಕೀಟ ಬರ್ಲಿಕ್ಕೆ ಶುರುವಾಗುತ್ತೆ ಅಂತ ಅನ್ಸುತ್ತೆ. ಈ ರೂಗೋಸ್ ವೈಟ್ ಫ್ಲೈ ಅಂತೇಳಿ ತೆಂಗಲ್ಲಿ ಇರಲಿಲ್ಲ, ಈಗ ಕಳೆದ 5 ವರ್ಷದಿಂದ ಅದು ಕಾಡ್ತಾ ಇದೆ. ಅದಕ್ಕಿಂತ ಮುಂಚೆ ಇದ್ದಂತ ಕಪ್ಪುತಲೆ ಕಂಬಳಿ ಹುಳ ಇನ್ನೂ ಕಾಡ್ತಾ ಇದೆ, ನುಸಿ ರೋಗ ಇನ್ನೂ ಕಾಡ್ತಾ ಇದೆ. ಈ 3-4 ಕೀಟಗಳಿಂದಾಗಿ ನಮ್ಮ ಇಡೀ ನಾಡಿಗೆ ಬೇಕಾಗಿರುವಂತಹ ಬಹಳ ಮುಖ್ಯವಾದ ಬೆಳೆ ತೆಂಗು ಚೇತರಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ. ಇದು ಒಂದು ಉದಾಹರಣೆ. ಹಾಗೆ ಪ್ರತಿ ಬೆಳೆಯಲ್ಲೂ ಸಮಸ್ಯೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ಟೆಂಪರೇಚರ್ ಜಾಸ್ತಿ ಆಗ್ತದೆ. 1 ಡಿಗ್ರಿ ಟೆಂಪರೇಚರ್ ಏರಿದ್ರೆ ಇಡೀ ವ್ಯವಸ್ಥೆ ಅಲ್ಲೋಲ್ ಕಲ್ಲೋಲವಾಗ್ತದೆ. ಪರಿಸರದಲ್ಲಿ ಆಗುವಂತಹ ಬದಲಾವಣೆಗಳು ಅಸಂಖ್ಯ. ಅದು ಮನುಷ್ಯನ ಆರೋಗ್ಯ ಇರಬಹುದು, ಬೆಳೆಗಳ ಆರೋಗ್ಯ ಇರಬಹುದು, ಜಾನುವಾರುಗಳ ಆರೋಗ್ಯ ಇರಬಹುದು, ಗಿಡ ಮರಗಳ ಆರೋಗ್ಯವೆಲ್ಲವೂ ವ್ಯತ್ಯಾಸವಾಗಿ ಆ ಪರಿಣಾಮಗಳನ್ನ ನಾವು ಅಳತೆ ಮಾಡಕ್ಕಾಗೋದಿಲ್ಲ. 1 ಡಿಗ್ರಿ ಟೆಂಪರೇಚರ್ ಹೇಳ್ತಿರೋದು. ಈಗ ಬಹಳ ತಣ್ಣಗಿದ್ದಂತ ಪ್ರದೇಶಗಳೆಲ್ಲವೂ ಈಗ ಬಿಸಿ ಬಿಸಿಯಾಗಿ ಬೇಸಿಗೆ ಕಾಲ ಅನ್ನೋದನ್ನ ನೆನೆಸ್ಕೊಂಡ್ರೆ ಹೆದರಿಕೆ ಆಗುವಂತಹ ಸಂದರ್ಭ. ಹಾಗೇನೆ ಅಕಾಲಿಕ ಮಳೆಗಳು ಬರ್ತಾ ಇರೋದನ್ನು ನಾವು ನೋಡ್ತಾ ಇದೀವಿ, ಅದರಿಂದ ಆಗುವಂತ ಅನಾಹುತಗಳನ್ನು ಅನುಭವಿಸ್ತೀವಿ. ಒಳ್ಳೇದು ಸರ್. ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ಈ ಸಂದರ್ಭದಲ್ಲಿ ಈ ಪರಿಸರ ಅಂದ್ರೆ ಏನು, ಪರಿಸರ ಹಾಳಾಗೋದ್ರಿಂದ ಏನೆಲ್ಲ ದುಷ್ಪರಿಣಾಮಗಳು ಬೀರುತ್ತವೆ, ಜೊತೆಗೆ ಪರಿಸರ ಸಂರಕ್ಷಣೆ ಯಾವ ರೀತಿ ಮಾಡಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ಕೇಳುಗರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೂ ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯ ಮಹತ್ವ ಹಾಗೂ ಪರಿಸರ ಸಂರಕ್ಷಣೆ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಟಿಎನ್ ದೇವರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರುಳಸಿದ್ದೇಶ್. ಬಂಜೆತನ ಸಮಸ್ಯೆಗಳಿಗೆ ಚಿತ್ರದುರ್ಗದ ನುರಿತ ತಜ್ಞ ವೈದ್ಯರಾದ ಡಾಕ್ಟರ್ ಸುಹಾಸಿನಿ ಸಜ್ಜನ್ ಹಾಗೂ ಡಾಕ್ಟರ್ ಚೈತನ್ಯ ಸಿ ಬೆಂಗಳೂರು, ಇವರು ಉಚಿತ ಸಮಾಲೋಚನೆ ಹಾಗೂ ಕೌನ್ಸೆಲಿಂಗ್ ನಡೆಸಿಕೊಡುತ್ತಾರೆ. ಬರುವ ಭಾನುವಾರ ಜೂನ್ 8 ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ. ಸ್ಥಳ ಖುಷಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಮಾರಮ್ಮ ದೇವಸ್ಥಾನದ ಹತ್ತಿರ, ಹೊಳಲ್ಕೆರೆ ರಸ್ತೆ, ಚಿತ್ರದುರ್ಗ. ಫೋನ್ ಸಂಖ್ಯೆ 9980222338. ನಾನು ಈಶ್ವರ್ ಖಂಡೆ, ಅರಣ್ಯ ಪರಿಸರ ಸಚಿವ ಮಾತನಾಡುತ್ತಿದ್ದೇನೆ. ಸಮಸ್ತ ನಾಡಿನ ಜನತೆಗೆ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಇಂದು ಪ್ಲಾಸ್ಟಿಕ್ ತ್ಯಾಜ್ಯ ವಿಶ್ವಕ್ಕೆ ದೊಡ್ಡ ಸವಾಲಾಗಿದೆ. ವಿಶ್ವಸಂಸ್ಥೆ ಈ ವರ್ಷ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂದರೆ ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಅಂತ್ಯ ಹಾಡೋಣ ಎಂಬ ಘೋಷವಾಕ್ಯದೊಂದಿಗೆ ಪರಿಸರ ದಿನ ಆಚರಣೆಗೆ ಕರೆ ನೀಡಿದೆ. ಬಟ್ಟೆ ಚೀಲ ಬಳಕೆ ಮಾಡೋಣ,

ಗ್ರಾಮಗಳ ಸುತ್ತಮುತ್ತಲಿನ ರೈತರು, ರೈತ ಮಹಿಳೆಯರು, ಯುವಕರು, ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು, ಸರ್ಕಾರದ ವಿವಿಧ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಮತ್ತು ಪತ್ರಿಕೆ ಮಿತ್ರರು ಹಾಗೂ ವಿವಿಧ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳಲಾಗಿದೆ. ಪ್ರಕಟಣೆಯನ್ನ ಕೇಳಿದ್ರಿ. ಇದೀಗ ಕೇಳೋಣ ಒಂದು ಜನಪದ ಗೀತೆ. ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕು.